ನಿಮಗೆ ಕೋವಿಡ್ 19 ಸೋಂಕಿನ ಸೌಮ್ಯ ಲಕ್ಷಣ ಇದೆಯೇ? ಗುಣಲಕ್ಷಣ ರಹಿತ ಕೋವಿಡ್ 19 ಸೋಂಕಿನಿಂದ ಬಳಲುತ್ತಿದ್ದೀರಾ? ಹಾಗಿದ್ದರೆ ಮನೆಯಲ್ಲೇ ಆರೈಕೆ ಪಡೆಯಿರಿ. ಉತ್ತಮ ಗಾಳಿ ಬೆಳಕು ಇರುವ ಶೌಚಾಲಯ ಹೊಂದಿರುವ ಪ್ರತ್ಯೇಕ ಕೊಠಡಿಯಲ್ಲಿ ವಿಶ್ರಾಂತಿ ಪಡೆಯಿರಿ. ಸೋಂಕಿತರ ಆರೈಕೆಗೆ ದಿನದ 24 ಗಂಟೆ ಮನೆಯ ಒಬ್ಬ ಸದಸ್ಯರು ಮೀಸಲಿರಬೇಕು. ಮನೆಯಲ್ಲಿಯೇ ಪಲ್ಸ್ ಆಕ್ಸಿಮೀಟರ್ ಥರ್ಮೋಮೀಟರ್ ಇಟ್ಟುಕೊಳ್ಳಿ. ಬಿಸಿ ನೀರು, ಬಿಸಿ ಆಹಾರ, ವೈದ್ಯರು ಶಿಫಾರಸು ಮಾಡಿದ ಔಷಧಗಳನ್ನು ಸಮಯಕ್ಕೆ ಸರಿಯಾಗಿ ಸೇವಿಸಿ. ಕೋವಿಡ್ 19 ಸೋಂಕಿನ ಲಕ್ಷಣಗಳಿದ್ದರೆ ಆಪ್ತಮಿತ್ರ ಸಹಾಯವಾಣಿ 1410 ಅಥವಾ ಆರೋಗ್ಯ ಸಹಾಯವಾಣಿ 104 ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಈಗ ಕೇಳಿ, ರಾಸುಗಳಲ್ಲಿ ಕಂಡುಬರುವ ಕೆಚ್ಚಲು ಬಾವು ರೋಗದ ಲಕ್ಷಣಗಳು ಹಾಗೂ ತಡೆಗಟ್ಟುವಿಕೆ ಕುರಿತು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಕತ್ತಲಗೆರೆ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಬೇಸಾಯ ಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಮಂಜಿತ್ ಕುಮಾರ್ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಬಿ ಸಿದ್ದಣ್ಣ. ನಮಸ್ಕಾರ ರೈತ ಬಾಂಧವರೇ, ಇವತ್ತಿನ ಕಿಸಾನವಾಣಿ ಕೃಷಿರಂಗ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ರೈತ ಬಾಂಧವರೇ, ಇವತ್ತು ಈ ರಾಸುಗಳಲ್ಲಿ ಕೆಚ್ಚಲು ಬಾವು ರೋಗ ಅಂತ ಕಾಣಿಸ್ಕೊಳ್ತಿರುತ್ತೆ ಬಹಳಷ್ಟು ಸಂದರ್ಭಗಳಲ್ಲಿ. ನಮ್ಮ ರೈತರು ಹೇಳ್ತಿರ್ತಾರೆ ಅಂದರೆ ನಮ್ಮ ದನಗಳಿಗೆ ಈ ಕೆಚ್ಚಲು ಬಾವು ರೋಗ ಬಂದತ್ತೆ ಅಂತಂತೇಳಿ. ಇವತ್ತು ಆ ಕೆಚ್ಚಲು ಬಾವು ರೋಗ ಅಂದರೆ ಅದು ಹೇಗೆ ಬರುತ್ತೆ, ಯಾಕೆ ಬರುತ್ತೆ, ಯಾವ ರೀತಿ ಇರುತ್ತೆ, ಮತ್ತು ಇದನ್ನು ಯಾವ ರೀತಿ ತಡೆಗಟ್ಟಬಹುದು ನಮ್ಮ ರೈತ ಬಾಂಧವರು ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಮಾಡಿಕೊಡ್ಲಿಕ್ಕೆ ಈಗ ನಮ್ಮ ಜೊತೆಗಿದ್ದಾರೆ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಕತ್ತಲಗೆರೆಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನೆ ಕೇಂದ್ರದಲ್ಲಿ ಬೇಸಾಯ ಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸತಕ್ಕಂಥ ಡಾಕ್ಟರ್ ಮಂಜಿತ್ ಕುಮಾರ್ ಅವರು ಈಗ ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಡಾಕ್ಟರ್ ಮಂಜಿತ್ ಕುಮಾರ್ ಅವರಿಗೆ. ನಮಸ್ಕಾರ ಸರ್. ಸರ್, ಇವತ್ತು ತಾವು ಈ ರಾಸುಗಳಲ್ಲಿ ಸಾಮಾನ್ಯವಾಗಿ ಕಂಡು ಬರ್ತಾ ಇರ್ತದೆ ಇದು ಕೆಚ್ಚಲು ಬಾವು ಅನ್ನೋದು, ನಮ್ಮ ರೈತರು ಏನಾದರೂ ಸ್ವಲ್ಪ ಸಮಸ್ಯೆ ಆದಾಗ ಕೆಚ್ಚಲು ಬಾವು ಆಗಿದೆ ಅಂತಲೇ ಹೇಳ್ತಿರ್ತಾರೆ, ಈ ಕೆಚ್ಚಲು ಬಾವು ರೋಗ ಹೇಗೆ ಬರುತ್ತೆ ಮತ್ತು ಅದನ್ನ ಗುರುತಿಸೋದು ಹೇಗೆ, ಅದರ ಲಕ್ಷಣಗಳು ಹೇಗಿರ್ತವೆ, ಮತ್ತು ಯಾವ ರೀತಿ ಅದನ್ನು ತಡೆಗಟ್ಟಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಮ್ಮ ರೈತರಿಗೆ ಮಾಹಿತಿ ಮಾಡಿಕೊಡಿ. ಈಗ ಮೊದಲಿಗೆ ನಾವು ಮಾತಾಡ್ಬೋದಾದರೆ ಈ ಕೆಚ್ಚಲು ಬಾವು ರೋಗ ರಾಸುಗಳಲ್ಲಿ ಹೇಗೆ ಬರುತ್ತೆ ಅನ್ನೋದು. ನಮಸ್ಕಾರ ರೈತ ಬಾಂಧವರೇ. ಈ ಕೆಚ್ಚಲು ಬಾವು ಅನ್ನೋದು ಎಲ್ಲರಿಗೂ ಗೊತ್ತಿರೋಂಥ ವಿಷಯನೇ, ಯಾಕೆಂದರೆ ರಾಸುಗಳಲ್ಲಿ ಯಾವ ಸಮಯದಲ್ಲಾದರೂ ಬರಬಹುದು ಇದು ಕೆಚ್ಚಲು ಬಾವು. ಇದಕ್ಕೆ ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲ ಅಂತ ಯಾವುದೇ ತರಹದ ಇದಿಲ್ಲ. ಹಾಗಾಗಿ ಕೆಚ್ಚಲು ಬಾವು ಒಂದು ಇದೇನಂದ್ರೆ ಸೂಕ್ಷ್ಮಾಣು ಜೀವಿಗಳಿಂದ ಬರೋಂಥ ಇದು. ಇದೇನಾಗುತ್ತೆ ಅಂದರೆ ಸೂಕ್ಷ್ಮಾಣು ಜೀವಿಗಳಿಗೆ ಈಗ ರಾಸುಗಳೇನಾಗುತ್ತೆ ಅಂತಂದರೆ ಯಾವ ರೀತಿ ಬರುತ್ತೆ ಅಂತಂದರೆ ನಾವು ರಾಸುಗಳನ್ನು ಸರಿಯಾಗಿ ತೊಳೆಯದಲೇ ಇದ್ದಾಗ ಮತ್ತೆ ಕೊಟ್ಟಿಗೆ ಶುಚಿತ್ವ ಕಾಪಾಡಿಕೊಳ್ಳೋದಿದ್ದಾಗ ಅಂದರೆ ತೊಳೆದಲೇ ಇದ್ದಾಗ ರಾಸುಗಳೇನಾಗ್ತವೆ ನೆಲದ ಮೇಲೆ ಈ ಸಗಣಿ ಮೇಲೆ ಮಲ್ಕಂದಾಗ ಕೆಲವೊಂದು ಸೂಕ್ಷ್ಮಾಣು ಜೀವಿಗಳು ಮಣ್ಣಿನಲ್ಲಿ ಇರುತ್ತವೆ ಆಮೇಲೆ ಸಗಣಿಯಲ್ಲಿ ಇರುತ್ತೆ. ಅಂಥ ಸೂಕ್ಷ್ಮಾಣು ಜೀವಿಗಳು ರಾಸುಗಳ ತೊಟ್ಟಿನಲ್ಲಿ ಏನಾಗುತ್ತೆ ಹೋಗಿ ಈ ಹಾಲು ಕೆಚ್ಚಲು ಬಾವು ಬರೋಂಥ ಲಕ್ಷಣಗಳು ಇದು. ಈ ಕೆಚ್ಚಲು ಬಾವು ಏನಂತಂದ್ರೆ ಸೂಕ್ಷ್ಮ ಜೀವಿಗಳು ಒಂದು ರಾಸಿನಿಂದ ರಾಸುಗಳಿಗೂ ಹರಡುತ್ತೆ. ಒಂದ್ ರಾಸಿನಿಂದ ಇನ್ನೊಂದ್ ರಾಸಿಗೆ ಯಾವ ತರ ಹರಡುತ್ತವೆ ಅಂತಂದ್ರೆ ಈ ಕೊಟ್ಟಿಗೆಯಲ್ಲಿ ನಣುಗಳು ಇರ್ತವೆ, ಈ ನಣುಗಳ ಮುಖಾಂತರನು ಹರಡುತ್ತವೆ. ಒಂದ್ ರಾಸಲ್ಲಿ ಆಲ್ರೆಡಿ ಕೆಚ್ಚಲು ಬಾವು ಬಂದಿದೆ ಅಂತಂದ್ರೆ ಅದು ಮಲ್ಕಂದಾಗ ನಣುಗಳಾದ್ರೂ ಕೆಚ್ಚಲು ಮೇಲೆ ಕುತ್ಕೊಂಡು ಆ ಸೂಕ್ಷ್ಮಣ ಜೀವಿಗಳನ್ನ ಮತ್ತೆ ಇನ್ನೊಂದು ಆರೋಗ್ಯವಾಗಿರೋಂಥ ರಾಸುಗಳಿಗೆ ಅಂದ್ರೆ ಅವು ಹಾಗೆ ಮತ್ತೆ ತೊಟ್ಟಿನ ಮಲೆ ಮೇಲೆ ಕುತ್ಕೊಂಡಾಗ ಈ ಸೂಕ್ಷ್ಮಾಣು ಜೀವಿಗಳು ತೊಟ್ಟಿಗಳ ಮುಖಾಂತರ ಕೆಚ್ಚಲಿಗೆ ಸೇರುತ್ತೆ. ಕೆಚ್ಚಲಿಗೆ ಸೇರಿದಾದ್ಮೇಲೆ ಹಾಲಿನಲ್ಲಿ ಏನಂತಂದ್ರೆ ಬದಲಾವಣೆ ಕಾಣಿಸ್ತೀವಿ. ನಾವು ಯಾವ ತರ ಇದು ಹರಡೋದನ್ನ ನೋಡಿದ್ರಿ, ಒಂದು ಏನಂತಂದ್ರೆ ನಮ್ಮ ಕೊಟ್ಟಿಗೆ ಶುಭ್ರವಿಲ್ಲ ಅಂದ್ರೆ ಸ್ವಚ್ಛ ಇಲ್ಲ ಅಂತಂದಾಗ ಕೆಚ್ಚಲು ಬಾವು ಬರೋಂತ ಸಾಧ್ಯತೆ ಇರುತ್ತೆ. ಇನ್ನೊಂದೇನಂದ್ರೆ ನೀವು ಒಂದು ರಾಸನ್ನ ಪರ್ಚೇಸ್ ಮಾಡ್ಕೊಂಬಂದಾಗ ಈ ಕೆಚ್ಚಲು ಬಾವು ಪರೀಕ್ಷೆ ಮಾಡಿಸ್ದಲ್ಲೇ ತಗೊಂಬಂದಾಗ ಅದರಲ್ಲಿ ಆ ರಾಸಿನಲ್ಲಿ ಕೆಚ್ಚಲು ಬಾವು ಇತ್ತು ಅಂತಂದ್ರೆ ಆ ರಾಸುವಿನಿಂದನೂ ಆರೋಗ್ಯವಾಗಿರೋಂಥ ರಾಸಿಗೂ ಹರಡೋ ಸಾಧ್ಯತೆ ಇರುತ್ತೆ, ಹೆಚ್ಚಾಗಿರುತ್ತೆ. ಆ ರೀತಿಯಿಂದನೂ ಈ ಕೆಚ್ಚಲು ಬಾವು ಹರಡೋ ಚಾನ್ಸಸ್ ಇರುತ್ತೆ. ಇನ್ನೊಂದೇನಂತಂದ್ರೆ ಕೆಲವೊಂದ್ ಸಲ ಏನಾಗುತ್ತೆ ಅಂದ್ರೆ ಈ ರಾಸುಗಳು ಆರೋಗ್ಯವಾಗಿರುತ್ತೆ ಬಟ್ ಅದರಲ್ಲಿ ಏನಂತಂದ್ರೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆದಾಗ ರಾಸುಗಳೇನಾಗುತ್ತೆ ಈ ಸೂಕ್ಷ್ಮಾಣು ಜೀವಿಗಳು ತೊಟ್ಟಿನ ಮುಖಾಂತರ ಕೆಚ್ಚಲಿಗೆ ಪ್ರವೇಶ ಮಾಡಿ ಕೆಚ್ಚಲು ಬಾವು ಬರೋಂತ ಸಾಧ್ಯತೆನೂ ಇರುತ್ತೆ. ಇನ್ನು ಏನಂತಂದ್ರೆ ಹೆಚ್ಚಾಗಿ ಕೆಲವೊಂದ್ಸಲ ಏನ್ ಮಾಡ್ತಾರೆ ರೈತರು ಹಾಲನ್ನ ಡೈರಿನ ತಗಂತಿಲ್ಲ ಯಾರು ತಗಂತಿಲ್ಲ ಅಂತಂದ್ರೆ ಕೆಚ್ಚಲಲ್ಲೇ ಬಿಟ್ಬಿಡ್ತಾರೆ, ಕರಿದಲ್ಲೇ ಬಿಡ್ತಾರೆ. ಈ ಕರಿದಲ್ಲೇ ಬಿಟ್ಟಾಗ್ಲೂ ಸಹ ಈ ಕೆಚ್ಚಲು ಬಾವು ಸೂಕ್ಷ್ಮಾಣ ಜೀವಿಗಳೇನ ಕೆಚ್ಚಲಿಗೆ ಬಂದು ಕೆಚ್ಚಲಲ್ಲಿರೋಂಥ ಹಾಲನ್ನ ಅಂದ್ರೆ ಅವಕ್ಕೆ ಬೆಳವಣಿಗೆಗೆ ಉಪಯೋಗಿಸ್ಕೊಂಡು ಆ ಕೆಚ್ಚಲು ಬಾವು ಬರುವಂತ ಸಾಧ್ಯತೆನೂ ಇರುತ್ತೆ. ಹಾಗಾಗಿ ಈ ರೀತಿ ಮುಖಾಂತರ ಕೆಚ್ಚಲು ಬಾವು ಹರಡುತ್ತೆ. ಸರ್, ಈಗ ಈ ಕೆಚ್ಚಲು ಬಾವು ರೋಗ ಬಂದಿದೆ ಅಂತ ಗುರುತಿಸೋದ ಹೇಗೆ, ಅಂದ್ರೆ ಯಾವ ಏನು ಲಕ್ಷಣಗಳು ಕಾಣ್ತವೆ ನಮ್ಮ ರಾಸುಗಳಲ್ಲಿ ಕೆಚ್ಚಲು ಬಾವು ಬಂದಿದೆ ಅಂತ ಯಾವ ರೀತಿ ನಾವು ತಿಳ್ಕೊಬೇಕು ಅಂದ್ರೆ ರೋಗದ ಲಕ್ಷಣಗಳು ಯಾವ ತರ ಕಾಣಿಸ್ತವೆ ನಾವು ನಿಂತ್ಕೊಂಡಾಗ ನೋಡಿದಾಗಲೇ ನಮಗೆ ಗೊತ್ತಾಗುತ್ತೆ. ಒಂದೇನಂತಂದ್ರೆ ಕೆಲವೊಂದು ರಾಸುಗಳಲ್ಲಿ ಕೆಚ್ಚಲು ಬಾವು ಬಂದಿರೋದು ಗೊತ್ತಾಗಲ್ಲ. ರಾಸ ಏನ್ ಮಾಡ್ತವೆ ಅಂದ್ರೆ ಚೆನ್ನಾಗಿ ತಿಂತವೆ, ಚೆನ್ನಾಗಿ ಎಲ್ಲಾ ರೀತಿ ಇದ್ ಮಾಡ್ತವೆ, ಬಟ್ ಅದಕ್ಕೆ ಬಂದಿದ್ದೆ ಕೆಚ್ಚಲು ಬಾವು ಅನ್ನೋದು ಗೊತ್ತಾಗಲ್ಲ. ಕೆಲವೊಂದು ರಾಸೆ ಏನಾಗುತ್ತಂದ್ರೆ ಈ ಕೆಚ್ಚಲು ಬಾವು ಯಾವ ತರ ಬಂದಿದೆ ಅಂದ್ರೆ ಏನ್ ಮಲೆಗಳು ನೀವು ನೋಡಿದಾಗ ಮಲೆಗಳು ತೊಟ್ಟು ನೋಡಿದಾಗ ಕಲರ್ ಚೇಂಜ್ ಆಗಿರುತ್ತೆ. ಇದು ಒಂದು ಮೊದಲೇದಾಗಿ ನೀವು ಗಮನಿಸಬೇಕಾಗಿರೋದು ಅಂದ್ರೆ ತೊಟ್ಟಿನ ರಂಧ್ರದ ಏನು ಹೊರಗಡೆ ಚರ್ಮದಲ್ಲಿ ಬದಲಾವಣೆ ಕಾಣಿಸ್ತೀವಿ ನಾವು. ಮತ್ತಿನ್ನೊಂದೇನಂದ್ರೆ ಏನು ತೊಟ್ಟಿನ ರಂಧ್ರ ಏನಿರುತ್ತೆ ಆ ರಂಧ್ರ ಸ್ವಲ್ಪ ಸೀಳ್ ಇರುತ್ತೆ, ಸೀಳ್ ಬಿಟ್ಟಿರುತ್ತಲ್ಲ ಅದು ಕೆಚ್ಚಲು ಬಾವು ಬಂದಿದೆ ಅಂತ ಒಂದು ಗುರುತ ಲಕ್ಷಣ. ಇನ್ನೊಂದೇನಂತಂದ್ರೆ ಈಗ ರಾಸ ಏನ್ ಮಾಡ್ತಿರ್ತಾವ ಆರಾಮಾಗಿ ಮೇಯ್ತಾ ಇರ್ತವೆ, ನಾವು ಕೆಚ್ಚಲೇನ ಹಿಂಗ್ ಮುಟ್ಟಿದ ತಕ್ಷಣ ಅವು ಜಾಡಿಸ್ತವೆ, ಅದು ಮತ್ತೇನಂದ್ರೆ ಜಾಡಿಸ್ತವೆ ಅದಕ್ಕೆ ಏನಾಗುತ್ತೆ ಪೇನ್ ಆಗ್ತಾ ಇರತ್ತೆ. ಅದು ಒಂದು ಇದು ಸಿಂಪ್ಟಮ್ ಅಂತ ಹೇಳ್ಬೋದು ನಾವು ಕೆಚ್ಚಲು ಬಾವು ಬಂದಿದೆ ಇದಕ್ಕೆ ಅಂತೇಳಿ. ಇನ್ನೊಂದೇನಂತಂದ್ರೆ ನೀವು ಕೆಚ್ಚಲನ್ನ ಮುಟ್ಟದಾಗ ಬಿಸಿಯಾಗಿರುತ್ತೆ, ಬಿಸಿಯಾಗಿದ್ದಾಗ್ಲೂ ಕೆಚ್ಚಲು ಬಾವು ಬಂದಿದೆ ಅಂತೇಳಿ ನಾವು ತಿಳ್ಕೋಬೇಕಾಗತ್ತೆ. ಇನ್ನೊಂದೇನಂತಂದ್ರೆ ಕೆಲವೊಂದು ರಾಸಿಗೆ ಹೆಚ್ಚಾಗಿ ನಾವು ಕೆಚ್ಚಲು ಬಾವು ಅಂದ್ರೆ ಜಾಸ್ತಿ ಅಂದ್ರೆ ಅದರಲ್ಲಿ ಮೂರ್ ತರ ಇದು ಇರುತ್ತೆ. ಮೇಜರ್ ಸಿಂಪ್ಟಮ್ಸ್ ನಮಗೆ ಐತೆ ಅಂತ ಯಾವ ತರ ತಿಳ್ಕೋಬೇಕಂದ್ರೆ ಅವಕ್ಕೆ ಜ್ವರ ಬರ್ತಾ ಇರುತ್ತೆ, ಪದೇ ಪದೇ ಜ್ವರ ಬರುತ್ತೆ. ಮತ್ ಮೇವ ಏನ್ ಮಾಡುತ್ತೆ ಸರಿಯಾಗಿ ತಿನ್ನೋದೇ ಇಲ್ಲ, ಇವಾಗ ತಿಂದ್ರೆ ಮತ್ತೆ ರಾತ್ರಿಗೆ ತಿನ್ನೋದು, ಮಧ್ಯಾಹ್ನ ಹಾಕಿದ್ದು ಹೊಟ್ಟೆ ಮುಟ್ಟಿರಲ್ಲ, ಈ ತರ ಮೇವನ್ನ ಏನ್ ಮಾಡುತ್ತೆ ನಿರಾಕರಿಸ್ತವೆ. ಮತ್ತೆ ಬೇರೆ ಯಾವ ತರ ಆಗ್ಲಿ ಕಾನ್ಸಂಟ್ರೇಟ್ ಫುಡ್ ಇಟ್ಟರು ತಿನ್ನೋದಿಲ್ಲ, ಅವು ನೀರು ಸಹ ಸರಿಯಾಗಿ ಕುಡಿಯಲ್ಲ. ಇಂಥ ಟೈಮ್ನಲ್ಲಿ ಏನಾಗುತ್ತೆ ಕೆಚ್ಚಲು ಬಾವು ಬಂದಿದೆ ಅಂತ ತಿಳ್ಕೋಬೇಕು. ಮತ್ತಿನ್ನೊಂದು ಏನಂತಂದ್ರೆ ನಾವು ಹಾಲು ಕರೀತಾ ಇರ್ತೇವೆ, ಹಾಲು ಕರೆಯುವಾಗ ಹಾಲ್ನ ನೀವು ನೋಡಿದ್ರೆ ಕಲರ್ ಚೇಂಜ್ ಆಗಿರುತ್ತೆ. ಅಂದ್ರೆ ಕೆಲವೊಂದು ಟೈಮ್ ಕೆಂಪು ಮಿಶ್ರಿತ ಬಂದಿರುತ್ತೆ ಹಾಲು, ಇಲ್ಲ ಕೆಲವೊಂದರ ಕೀವು ಮಿಶ್ರಿತ ಹಾಲು ಬಂದಾ ಇರುತ್ತೆ. ಅದು ಬಂದಿದೆ ಅಂತಂದ್ರೆ ನಾವು ಕೆಚ್ಚಲು ಬಾವು ಬಂದಿದೆ ಅಂತ ಅರ್ಥ. ನೀವು ಹಾಲ್ನ ಆರೋಗ್ಯವಾಗಿರೋಂತ ರಾಸಿನ ಹಾಲ್ನ ಮತ್ತೆ ಕೆಚ್ಚಲು ಬಾವು ಬಂದಿರೋಂತ ಹಾಲ್ನ ನಾವು ಎರಡನ್ನೂ ನಾವು ಗ್ಲಾಸ್ ನಲ್ಲಿ ಹಾಕಿಟ್ಟಾಗ ನಮಗೆ ವೇರಿಯೇಷನ್ ಗೊತ್ತಾಗುತ್ತೆ, ಕಲರ್ ಲೈಟ್ ಆಗಿ ಚೇಂಜ್ ಆಗಿರುತ್ತೆ. ಇಂತಹ ರಾಸುಗಳಲ್ಲಿ ಏನಾಗುತ್ತೆ ಹಾಲ್ನ ಇಳುವರಿ ಬಹಳ ಕಡಿಮೆ ಆಗಿರುತ್ತೆ. ಮತ್ ಇನ್ನೊಂದೇನಂತಂದ್ರೆ ಇಂತ ಹಾಲು ಕೆಚ್ಚಲು ಬಾವು ಇರೋಂತ ರಾಸುಗಳ ಹಾಲುಗಳು ರುಚಿಯಾಗಿರಲ್ಲ, ಟೇಸ್ಟ್ ಇರೋದಿಲ್ಲ. ಪದೇ ಪದೇ ಕೆಚ್ಚಲು ನಾವು ಮುಟ್ಟಕ್ ಹೋದಾಗ ಅದು ಬಾವು ಇರುತ್ತೆ, ಬಾವು ಬಂದಾಗ ನಾವು ಮುಟ್ಟಿದಾಗ ಅದಕ್ಕೆ ಪೇನ್ ಆಗ್ತಾ ಇರುತ್ತೆ, ಬಹಳ ಪೇನ್ ಆಗುತ್ತೆ. ಹಂಗಾಗಿ ರಾಸುಗಳು ಏನ್ ಮಾಡ್ತವೆ ನಮಗೆ ಜಾಡಿಸ್ತಾ ಇರ್ತವೆ. ಇದು ಹೆಚ್ಚ ರೋಗದ ಲಕ್ಷಣಗಳು ಅಂತ ಹೇಳ್ಬೋದು. ಸರ್, ಈ ಕೆಚ್ಚಲು ಬಾವು ರೋಗ ಕಾಣಿಸ್ಕೊಂಡಾಗ ರಾಸುಗಳಿಗೆ ಏನಾದ್ರೂ ತೊಂದರೆ ಆಗುತ್ತಾ ಅಥವಾ ಇಳುವರಿಯಲ್ಲಿ ಏನಾದ್ರೂ ವ್ಯತ್ಯಾಸ ಆಗುತ್ತಾ ಹಾಲು ಕೊಡೋದ್ರಲ್ಲಿ, ಯಾವ ರೀತಿ ತೊಂದರೆಗಳು ಆಗ್ಬಹುದು ಅನ್ನೋದು? ಹೌದು ಸರ್, ಹಾಲಿನಲ್ಲಿ ಇಳುವರಿ ಕಡಿಮೆ ಆಗೋದನ್ನ ನಾವು ಮೊದಲಾಗೆ ಗಮನಿಸ್ತೀವಿ. ಅಂದ್ರೆ ಈ ರಾಸು ಫಸ್ಟ್ ಗೆ 4 ಲೀಟರ್ ಕೊಡ್ತಾ ಇದ್ರು, ನಾವು ನೋಡಿದ್ರೆ 2.5-3 ಲೀಟರ್ಗೆ ಇಳಿದಿರುತ್ತೆ. ಅಂದ್ರೆ 1.5-2 ಲೀಟರ್ ಹಾಲು ನಾವು ಇಳುವರಿಯನ್ನ ಕಡಿಮೆ ಕಾಣುತ್ತೆ. ಅದ್ರ ಜೊತೆಗೆ ಏನು ಅಂತಂದ್ರೆ ಏನ್ ಹಾಲು ಕರಿತೀವಲ್ಲ 4 ಮೊಲೆಗಳು ಏನಿರ್ತವೆ, ಈ ಕೆಚ್ಚಲು ಬಾವು ಬಂದಿರೋಂತ ಮೊಲೆ ಏನಾಗುತ್ತೆ ಬ್ಲಾಕ್ ಆಗ್ಬಿಡುತ್ತೆ. ಅಂದ್ರೆ ಅದು ಹಾಲು ಕರಿಯಕ್ಕೆ ಬರಲ್ಲ, ಅಲ್ಲೇನಾಗುತ್ತೆ ಚರ್ಮ ಬೆಳೆದ್ಬಿಟ್ಟು ಬ್ಲಾಕ್ ಆಗ್ಬಿಟ್ಟಿರುತ್ತೆ, ಮತ್ತೆ ಗಟ್ಟಿ ಆಗ್ಬಿಟ್ಟಿರುತ್ತೆ. ಅದು ಏನ್ ಗಟ್ಟಿ ಆದಾಗ ನಮಗೆ ಹಾಲು ಕರಿಯಕ್ಕೂ ಬರಲ್ಲ, ಪೂರ್ತಿ ಅದು ಏನಾಗುತ್ತೆ ಕಂಪ್ಲೀಟ್ ಮೊಲೆ ವೇಸ್ಟ್ ಅಂತಂದ್ರೆ ಅಲ್ಲಿ ನಮ್ಗೆ ಯಾವ್ದೇ ತರಹದ ಹಾಲು ಬರೋದಿಲ್ಲ. ಇದು ಒಂದು ಇದೇ ತರ ಏನಾಗುತ್ತೆ ಒಂದು ಮೊಲೆಗೆ ಬಂತು ಅಂದ್ರೆ ಕೆಚ್ಚಲು ಬಾವು 4 ಮೊಲೆಗೂ ಹಬ್ಬ ಚಾನ್ಸ್ ಇರುತ್ತೆ. ಹಾಗಾಗಿ ತಕ್ಷಣನೆ ನಾವು ಇದಕ್ಕೆ ಏನಾದ್ರು ನಾವು ಮದ್ದನ್ನ ಕೊಟ್ಟು ನಾವು ಕಾಪಾಡ್ಕೋಬೇಕು. ಅಲ್ಲಿವರೆಗೂ ನಾವು ಬಿಡಬಾರ್ದು, ಅಂದ್ರೆ ಮೊಲೆಗಳು ಮುಚ್ಚೋವರೆಗೂ ನಾವು ಈ ಕೆಚ್ಚಲು ಬಾವನ್ನ ಬಿಡಬಾರ್ದು. ಅದಕ್ಕಿಂತ ಮುಂಚೆನೆ ನಾವು ಮನೆಯಲ್ಲಿ ಉಪಯೋಗಿಸುವಂತ ಕೆಲವೊಂದು ಮದ್ದುಗಳಿದಾವೆ ಮನೆಯಲ್ಲಿ ಉಪಯೋಗಿಸೋದು, ಅದ್ರ ಜೊತೆಗೆ ನಾವು ಪಶುವೈದ್ಯರನ್ನ ಕರೆಸಿ ಅವರಿಂದ ನಾವು ಟ್ರೀಟ್ಮೆಂಟ್ ಅನ್ನ ಕೊಡಿಸಬೇಕಾಗತ್ತೆ. ಈ ಕೆಚ್ಚಲು ಬಾವು ಬಂದಂತ ಸಮಯದಲ್ಲಿ ನಮ್ಮ ರೈತ ಬಾಂಧವರು ಬಹಳಷ್ಟು ಜನರು ಏನ್ ಮಾಡ್ತಾರೆ, ತಾವೇ ಅದನ್ನ ನಿರ್ವಹಣೆ ಮಾಡ್ಲಿಕ್ಕೆ ಹೋಗ್ತಾರೆ. ಅಂದ್ರೆ ತಮಗೆ ಏನೋ ಗೊತ್ತಿರೋಂತ ಔಷಧನ ಕೊಡೋದು ಅದನ್ನ ಈ ತರ. ಆದ್ರೆ ಸರಿಯಾದ ಕ್ರಮ ಅದನ್ನ ತಡೆಗಟ್ಟುವ ಒಂದು ಕ್ರಮಗಳ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ತಿಳಿಸ್ಕೊಡಿ ಸರ್. ಯಾವ ರೀತಿ ತಡೆಗಟ್ಟಬೇಕು, ಯಾವ ರೀತಿ ತಡೆಗಟ್ಟಿದ್ರೆ ಮುಂದೆ ಸಮಸ್ಯೆ ಆ ರಾಸುಗಳಲ್ಲಿ ಕಾಡ್ಲಾರ್ದಂಗೆ ಇರುತ್ತೆ ಅನ್ನೋದು? ಹೌದು ಸರ್, ರೈತರು ಏನ್ ಮಾಡ್ತಾರೆ ಅಂತಂದ್ರೆ ಪದೇ ಪದೇ ಬರ್ತಾ ಇರುತ್ತೆ, ಬಂದಾಗ ಅವ್ರೇನ್ ಮಾಡ್ತಾರೆ ತಮ್ಮಲ್ಲಿರೋಂತ ಮದ್ದನ್ನೇ ಉಪಯೋಗಿಸ್ತಿರ್ತಾರೆ. ಅದೇನೋ ಕೆಲವೊಂದು ಸಮಯದಲ್ಲಿ ಅಷ್ಟೇ ಅದು ಒಂದು ತಿಂಗಳು 15 ದಿನ 20 ದಿನ ಅಷ್ಟೇ ಅದು ಇದಾಗ್ಬಿಟ್ಟು ಮತ್ತೆ ಕೆಚ್ಚಲು ಬಾವು ಇರುತ್ತೆ ಒಳಗೆ. ಅದಕ್ಕೆ ಏನ್ ಮಾಡ್ಬೇಕಂತಂದ್ರೆ ಮನೆಯಲ್ಲಿರೋಂತ ಮದ್ದನ್ನು ಉಪಯೋಗಿಸ್ಕೊಂತ ಜೊತೆಗೆ ನಾವು ಪಶುವೈದ್ಯರನ್ನ ಕರೆಸಿ ಅವರಿಂದ ನಾವು ಚಿಕಿತ್ಸೆಯನ್ನ ಕೊಡಿಸಿದ್ರೆ ಕೆಚ್ಚಲು ಬಾವು ನಮಗೆ ನೆಕ್ಸ್ಟ್ ಕರು ಹಾಕೋವರೆಗೂ ಅದು ಇರೋದಿಲ್ಲ. ಅಂದ್ರೆ ನೆಕ್ಸ್ಟ್ ಮತ್ತೆ ಸಂತಾನ ಆಗೋವರೆಗೂ ಕೆಚ್ಚಲು ಬಾವು ಬರೋದಿಲ್ಲ. ಮತ್ತೆ ನೆಕ್ಸ್ಟ್ ಸಂತಾನ ಆದ್ಮೇಲೆ ಮತ್ತೆ ಒಂದ್ಸಲ ಕೆಚ್ಚಲು ಬಾವು ಇದೇ ತರ ಕೊಡಿಸಿದ್ರೆ ಮತ್ತೆ ಹಾಲಿನ ಇಳುವರಿಯಲ್ಲಿ ಆಗ್ಲಿ ಯಾವ್ದೇ ತರ ಆಗ್ಲಿ ಇದಾಗೋದಿಲ್ಲ. ಇದು ಏನಂತಂದ್ರೆ ತಡೆಗಟ್ಟುವ ಕ್ರಮಗಳು ಯಾವ ತರ ಅಂತಂದ್ರೆ, ಫಸ್ಟ್ ಏನಂತಂದ್ರೆ ನಾವು ಯಾವಾಗ್ಲೂ ಕೊಟ್ಟಿಗೆಯನ್ನ ಅಂದ್ರೆ ಮನೆಯಲ್ಲೇ ಮಾಡಬೇಕಾಗಿರೋಂತ ಏನ ಶುಚಿಯಾಗಿ ಇಟ್ಕೊಳ್ಬೇಕು. ಕೊಟ್ಟಿಗೆಯನ್ನ ಆಮೇಲೆ ರಾಸುಗಳನ್ನ ಪ್ರತಿದಿನ ರಾಸುಗಳನ್ನ ಮೈಯನ್ನ ತೊಳಿತಾ ಇರ್ಬೇಕು, ಕೆಚ್ಚಲನ್ನ ತೊಳಿತಾ ಇರ್ಬೇಕು. ಆಮೇಲೆ ಏನಂತಂದ್ರೆ ಅವು ಹಾಕಿದ ತಕ್ಷಣ ಸಗಣಿ ತೆಗಿಬೇಕಾಗುತ್ತೆ. ಕೊಟ್ಟಿಗೆಯನ್ನ ಶುಭ್ರವಾಗಿ ಇಟ್ಕೋಬೇಕು. ಆಮೇಲೆ ಕಲುಷಿತವಾಗಿರೋಂತ ಜಾಗದಲ್ಲಿ ರಾಸುಗಳನ್ನ ಕಟ್ಟಬಾರದು. ಹಣ ಇರೋಂತ ಪ್ರದೇಶದಲ್ಲಿ ನಾವು ರಾಸುಗಳನ್ನ ಕಟ್ಟಬೇಕಾಗತ್ತೆ. ಮತ್ತಿನ್ನೊಂದೇನಪ್ಪ, ಯಾವಾಗ್ಲೂ ರಾಸುಗಳನ್ನ ಮೈ ತೊಳೆದ ನಂತರ ರಾಸುಗಳಿಗೆ ಮಲಗಳನ್ನ ಒರೆಸ್ಬೇಕು. ಅಂದ್ರೆ ಕೆಚ್ಚಲನ್ನ ಶುಭ್ರವಾದ ಬಟ್ಟೆಯಿಂದ ಒರೆಸ್ಬೇಕು. ಅಂದ್ರೆ ಯಾವಾಗ್ಲೂ ಕೆಚ್ಚಲು ಒಣ ಸ್ಥಿತಿಯಲ್ಲಿ ಇರಬೇಕು ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಏನಂತಂದ್ರೆ ನಾವು ಹಾಲು ಹಿಂಡಕ್ಕಿಂತ ಮುಂಚೆ ಏನ್ ಮಾಡ್ಬೇಕು, ಕೈಯನ್ನ ಸೋಪಿಂದ ತೊಳೆದು ಹಾಲನ್ನ ಪ್ರತಿದಿನ ಹಿಂಡಬೇಕು. ಮತ್ತಿನ್ನೊಂದೇನಂತಂದ್ರೆ ಕೆಚ್ಚಲ ಹಾಲನ್ನ ನಾವು ಕರೆದ ಆದ್ಮೇಲೆ ಕೆಲವೊಂದು ದ್ರಾವಣ ಇರುತ್ತವೆ, ಕೀಟನಾಶಕ ದ್ರಾವಣ ಕೇಳಿದ್ರೆ ಕೊಡ್ತಾರೆ ಕೆಚ್ಚಲಕ್ಕೆ. ಆ ದ್ರಾವಣದಿಂದ ಮಲೆಗಳನ್ನ ಎದ್ದಿ ನಾವು ಬಿಡಬೇಕಾಗತ್ತೆ. ಬಿಟ್ಟಾಗ ನಮಗೆ ಏನಾಗುತ್ತೆ ಅಂದ್ರೆ ಕೆಚ್ಚಲು ನಾವು ಹಾಲು ಹಿಂಡಾದ್ಮೇಲೆ ಇನ್ನೂ ಮಲೆಗಳಲ್ಲಿ ಏನಾಗುತ್ತೆ ಅಂದ್ರೆ ಓಪನ್ ಇರುತ್ತೆ. ಆ ಓಪನ್ ಇದ್ದಾಗ ಏನಾಗುತ್ತೆ ಅಂದ್ರೆ ಸೂಕ್ಷ್ಮಣ ಜೀವಿಗಳು ಪ್ರವೇಶ ಮಾಡಿ ಕೆಚ್ಚಲಿಗೆ ಕೆಚ್ಚಲ ಬಾವು ಬರೋಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ದ್ರಾವಣ ಅದ್ದು ಬಿಟ್ರೆ ಆ ಕೆಚ್ಚಲ ಅದು ಏನು ಓಪನ್ ಇದ್ರು ಆ ದ್ರಾವಣ ಏನ್ ಮಾಡುತ್ತೆ, ಸೂಕ್ಷ್ಮಣ ಜೀವಗಳು ಬರಂತೆ ತಡೆಗಟ್ಟುತ್ತವೆ. ಇನ್ನೊಂದೇನಂತಂದ್ರೆ ಆ ಹಾಲ್ನ ಕರೆದ ತಕ್ಷಣ ಆ ರಾಸುಗಳನ್ನ ಕೆಳಗೆ ಮಲಗಕ್ಕೆ ಬಿಡಬಾರದು ಅಂತ ಹೇಳ್ತೀವಿ. ಯಾಕೆಂತಂದ್ರೆ ನೆಲದ ಮೇಲೆ ಮಲಗಿದ ತಕ್ಷಣ ಮಲೆಗಳು ಓಪನ್ ಇರ್ತಾವಲ್ಲ, ಆ ಇದಕ್ಕೆ ಸೂಕ್ಷ್ಮಣ ಜೀವಗಳು ಪ್ರವೇಶ ಮಾಡ್ತವೆ ಅಂತ ಹೇಳ್ತೀವಿ. ಇನ್ನೊಂದೇನು ಅಂತಂದ್ರೆ ಈ ತರ ನಾವು ಮನೆಯಲ್ಲೇ ಮಾಡಬೇಕಾಗಿರೋಂತ ತಡೆಗಟ್ಟುವ ಕ್ರಮಗಳು ಇವು. ಇದ್ರ ಜೊತೆಗೆ ಏನಂತಂದ್ರೆ ಮನೆ ಮದ್ದಲ್ಲೇ ಮಾಡ್ತಾರೆ. ಈಗ ಪ್ರತಿಯೊಬ್ಬ ರೈತರು ಮನೆಯಲ್ಲೇ ಈ ತರ ಅಳವಡಿಸ್ಕೊಂಡಿದ್ದಾರೆ. ಯಾವ ತರ ಅಂತಂದ್ರೆ ಈ ನಾವೇನ್ ಅಲೋವೆರಾ ಗಿಡ ಇದೆ ಅಂದ್ರೆ ಲೋಳೆ ಸರ ಅಂತ ಹೇಳ್ತೀವಿ. ಈ ಲೋಳೆ ಸರ ಗಿಡದಿಂದ ನಾವು ರಸವನ್ನ ತೆಗೆದು ಅದ್ರ ಜೊತೆಗೆ ಏನಂದ್ರೆ ಸ್ವಲ್ಪ ಅರಿಶಿಣ ಮತ್ತೆ ನಿಂಬೆ ಹಣ್ಣಿನ ರಸವನ್ನ ನಾವು ಅದನ್ನ ಮಿಶ್ರಣ ಮಾಡಿ ಈ ಮೊಲಗಳಿಗೆ ನಾವು ಲೇಪನ ಮಾಡಬೇಕಾಗತ್ತೆ. ಇದು ಕಂಟಿನ್ಯೂಸ್ ಏನಂತಂದ್ರೆ 3-5 ದಿನ ನಾವು ಅಂದ್ರೆ ಯಾವಾಗ ಹಾಲು ಕರಿತೀವಲ್ಲ ಕರೆದ ತಕ್ಷಣ ಈ ತರ ಲೇಪನ ಮಾಡ್ಬಿಟ್ಟು ನಾವು ಬಿಡಬೇಕಾಗತ್ತೆ. 3-5 ದಿನ ಮಾಡಿಬಿಟ್ಟಾಗ ಈ ಸೂಕ್ಷ್ಮಣ ಜೀವಿಗಳು ಪ್ರವೇಶ ಮಾಡೋದಿಲ್ಲ, ಮತ್ತೇನಂತಂದ್ರೆ ಇರೋಂತ ಸೂಕ್ಷ್ಮಣ ಜೀವಿಗಳನ್ನ ಇವು ಕೊಲ್ತವೆ ಅಂತ ಹೇಳ್ತೀವಿ. ಇದು ಮನೆಯಲ್ಲೇ ಮಾಡೋಂತ ಮನೆ ಮದ್ದಿದು. ಇದ್ರ ಜೊತೆಗೆ ನಾವೇನಂತಂದ್ರೆ ಪಶುವೈದ್ಯರನ್ನ ಕರೆಸಿ ಪಶು ವೈದ್ಯರು ಏನ್ ಮಾಡ್ತಾರೆ ಅಂತಂದ್ರೆ 2 ತರ ಇಂಜೆಕ್ಷನ್ ಕೊಡ್ತಾರೆ. ಒಂದು ಇಂಟ್ರಾ ಮೆಮರಿ ಇಂಜೆಕ್ಷನ್ ಅಂತ ಹೇಳ್ತೇವೆ. ಇದೇನಂತಂದ್ರೆ ನಾವು ಮಲೆಗಳಿಂದ ಏರಿಸ್ತಾರೆ ಟ್ಯೂಬ್, ಇದು ಇಂಟ್ರಾ ಮೆಮರಿ ಇಂಜೆಕ್ಷನ್ ಅಂತೇಳಿ ಮಾಡ್ತಾರೆ. ಅದ್ರ ಜೊತೆಗೆ ಇನ್ನೊಂದು ಇಂಟ್ರಾ ಮಸ್ಕ್ಯುಲರ್ ಇಂಜೆಕ್ಷನ್ ಅಂತೇಳಿ ನಾವು ಬೆನ್ನಿಗೆ 2 ತರ ಇಂಜೆಕ್ಷನ್ ಕೊಡ್ತಾರೆ. ಒಂದು ಇಂಟ್ರಾ ಮೆಮರಿ ಇಂಜೆಕ್ಷನ್ ಇದು ಟ್ಯೂಬ್ ಅಂತೇಳಿ ಅಂತೀವಿ. ಟ್ಯೂಬ್ ಅಂತಂದ ಮೊಲಗಳಿಂದ ಏರಿಸ್ತಾರೆ. ಇದು ಏರಿಸಿದಾಗ ಏನಾಗುತ್ತೆ, ಕೆಚ್ಚಲಲ್ಲಿರೋಂತ ಸೂಕ್ಷ್ಮಣ ಜೀವಗಳನ್ನ ಕೊಲ್ದು ನಾವು ಕೆಚ್ಚಲ ಭಾವನ ತಡೆಗಟ್ಟುತ್ತೆ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಇಂಟ್ರಾ ಮಸ್ಕ್ಯುಲರ್ ಇಂಜೆಕ್ಷನ್ ಕೊಟ್ಟಾಗ ಅದು ಸಹ ಬಾಡಿಯಲ್ಲಿರೋಂತ ಸೂಕ್ಷ್ಮಣ ಜೀವಗಳನ್ನ ಕೊಲ್ಲುತ್ತೆ ಅಂತ ಹೇಳ್ತೀವಿ. ಇದ್ರ ಜೊತೆಗೆ ಏನಂತಂದ್ರೆ ನಾವ್ ಯಾವಾಗ್ಲೂ ಹೇಳದೆ ಆಗ್ಲಡೆ ಹಾಲನ್ನ ಕರೆದ ತಕ್ಷಣನೇ ಕೆಚ್ಚಲ ಭಾವ ಇರೋಂತ ರಾಸುಗಳಿಗೆ ನಾವೇನಂತಂದ್ರೆ ಹಾಲನ್ನ ಕರೆದ ತಕ್ಷಣನೇ ಮೊದ್ಲೇ ಕೆಚ್ಚಲ ಭಾವ ಇರಲಿ ಆರೋಗ್ಯವಂತ ರಾಸುಗಳಿಗೂ ನಾವು ಈ ಏನ್ ಸೊಲ್ಯೂಷನ್ ಅಂತ ಹೇಳಿದೆ ಅಂದ್ರೆ ಮ್ಯಾಮೆಡಿಪ್ ಅಂತೇಳಿ ಸೊಲ್ಯೂಷನ್ ಬರುತ್ತೆ. ಈ ಸೊಲ್ಯೂಷನ್ ಅಲ್ಲಿ ನಾವು ಮೊಲಗಳನ್ನ ಅದ್ದಿ ನಾವು ರಾಸುಗಳನ್ನ ಬಿಟ್ಟಾಗ ಆರೋಗ್ಯವಂತ ರಾಸಿಗೂ ಮಾಡಿದ್ರೆ ಚೆನ್ನಾಗೆ, ಮತ್ತೆ ರೋಗ ಇರೋಂತ ರಾಸುಗಳಿಗೂ ಮಾಡಿದ್ರೆ ಈ ರೋಗ ಬರದಂಗೆ ನಾವು ತಡೆಗಟ್ಟಬಹುದು ಅಂತ ಹೇಳ್ತೀವಿ. ಸರ್, ಇನ್ನು ಕೊನೆಯದಾಗಿ ನಾವು ಮಾತಾಡಬಹುದಾದ್ರೆ ಈ ಹೈನುಗಾರಿಕೆ ಮಾಡುವಂತ ನಮ್ಮ ರೈತರು ಅಂದ್ರೆ ರಾಸುಗಳನ್ನ ಸಾಕುವಂತ ರೈತರು, ಅವು ನಾಟಿ ಇರ್ಬೋದು ಹೈಬ್ರಿಡ್ ಇರ್ಬೋದು ಅನ್ನ ತಳಿ ಎಲ್ಲ ಮಾಡ್ತಿರ್ತಾರಲ್ಲ, ಅಂತ ರೈತ ಬಾಂಧವರು ಈ ಕೆಚ್ಚಲು ಬಾವು ಬರಲಾರ್ದಂಗೆ ಏನೋ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಬೇಕು, ಅಥವಾ ಯಾವ ರೀತಿ ಮುಂಜಾಗ್ರತೆ ವಹಿಸಿದ್ರೆ ಇದು ಬರಲಾರ್ದಂಗೆ ತಡೆಗಟ್ಟಬಹುದು, ಆಮೇಲೆ ಹೆಚ್ಚು ಒಂದು ಹಾಲಿನ ಇಳುವರಿಯನ್ನು ಅವರು ಪಡಿಬಹುದು? ಕೊನೆಯದಾಗ ಒಂದು ಕಿವಿ ಮಾತು ಹೇಳಿ ನಮ್ಮ ರೈತ ಬಾಂಧವರಿಗೆ. ನಾನು ಆಲ್ರೆಡಿ ಹೇಳಿದೆ, ರೈತ ಬಾಂಧವರು ಮೊದಲಿಗೆ ಏನಂತಂದ್ರೆ ಯಾವಾಗ್ಲೂ ಕೊಟ್ಟಿಗೆಯನ್ನ ಶುಭ್ರವಾಗಿ ಇಟ್ಕೋಬೇಕು, ಮತ್ತೆ ರಾಸುಗಳನ್ನ ಶುಭ್ರವಾಗಿ ಇಟ್ಕೋಬೇಕಂದ್ರೆ ಸ್ವಚ್ಛವಾಗಿ ಅವಕ್ಕೆ ಸ್ನಾನ ಮಾಡಿಸೋದಿರಲಿ, ಅವನ್ನ ಮೈ ತೊಳೆಯೋದಿರ ಶುಭ್ರವಾಗಿ ಒಟ್ಟು ಇಟ್ಕಂದ್ರೆ ನಾವು ಕೆಚ್ಚಲು ಬಾವು ಬರದಂಗೆ ತಡೆಗಟ್ಟಬಹುದು. ಅದ್ರ ಜೊತೆಗೆ ಏನಂತಂದ್ರೆ ಹೇಳದೆ ನಾನು ಮನೆ ಮದ್ದು ಅಂತೇಳಿ, ಈ ಅರಿಶಿನ ಇದೆಲ್ಲ ಮನೆಯಲ್ಲೇ ಸಿಗಂತ ವಸ್ತು, ಅರಿಶಿನ ಲೋಳೆ ಸರ ಮತ್ತೆ ನಿಂಬೆಹಣ್ಣಿನ ರಸನ ಮಿಕ್ಸರ್ ಮಾಡಿ ನೀವು ಅಟ್ಲೀಸ್ಟ್ ತಿಂಗಳಿಗೆ ಒಂದ್ಸಲನಾದ್ರು ಅಂದ್ರೆ ರಾಸ ಚೆನ್ನಾಗಿದ್ರುವ ತಿಂಗಳಿಗೆ ಒಂದ್ಸಲನಾದ್ರೂ ನಾವು ಈ 3 ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ರಾಸುಗಳಿಗೆ ಹಾಲು ಕರೆದ ನಂತರ ರಾಸುಗಳಿಗೆ ಹಚ್ಚಿ ಬಿಡೋದ್ರಿಂದ ನಾವು ಈ ಕೆಚ್ಚಲು ಬಾವು ಬರೋದನ್ನ ತಡೆಗಟ್ಟಬಹುದು ಅಂತ ಹೇಳ್ತೀವಿ. ಒಳ್ಳೇದು ಸರ್. ಇದುವರೆಗೂ ತಾವು ಈ ಕೆಚ್ಚಲು ಬಾವು ರೋಗದ ಬಗ್ಗೆ ಅಂದ್ರೆ ಹೇಗೆ ಬರುತ್ತೆ, ಯಾವ ರೀತಿ ಲಕ್ಷಣಗಳು ಅದರಲ್ಲಿ ಕಾಣಿಸ್ಕೊಳ್ತವೆ, ಮತ್ತೆ ಯಾವ ರೀತಿ ಅದನ್ನ ತಡೆಗಟ್ಟಿದ್ರೆ ರಾಸುಗಳಿಗೆ ತೊಂದರೆ ಆಗ್ಲಾರ್ದಂಗೆ ಸಾಮಾನ್ಯವಾಗಿ ಏನು ಹಾಲಿನ ಇಳುವರಿ ಬರುತ್ತೋ ಅಷ್ಟೇ ಕೊಡಕ್ಕೆ ಸಾಧ್ಯ ಆಗುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಾವು ತಿಳಿಸ್ಕೊಟ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ತಮಗೆ ಧನ್ಯವಾದಗಳು. ನಮಸ್ಕಾರ. ಇದುವರೆಗೂ ರಾಸುಗಳಲ್ಲಿ ಕಂಡುಬರುವ ಕೆಚ್ಚಲು ಬಾವು ರೋಗದ ಲಕ್ಷಣಗಳು ಹಾಗೂ ತಡೆಗಟ್ಟುವಿಕೆ ಕುರಿತು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಕತ್ತಲಗೆರೆ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಬೇಸಾಯಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಮಂಜಿತ್ ಕುಮಾರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಬಿ ಸಿದ್ದಣ್ಣ. ಓಹೋಹೋ, ಎಲ್ಲಿಗೆ ಹೊರಟೋ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನು ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತು ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಇನ್ನು ಮುಂದೆ ದುರ್ಗದ ಸಿರಿಸಂಪತ್ತು ಕಾರ್ಯಕ್ರಮದ ಮರುಪ್ರಸಾರ. ಇಂದಿನ ಕಾರ್ಯಕ್ರಮದಲ್ಲಿ ಸಿರಿಧಾನ್ಯಗಳ ಬೀಜ ಶೇಖರಣೆ, ಸಿರಿಧಾನ್ಯಗಳ ಖರೀದಿ ಹಾಗೂ ಮಾರಾಟ ಮಾಡುತ್ತಿರುವ ಹೊಸದುರ್ಗ ತಾಲೂಕು ಶ್ರೀರಾಮ್ಪುರದ ಬಿಜಿ ಗಿರೀಶ್ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಗಿರೀಶ್ ಅವರೇ. ಗಿರೀಶ್ ಅವರೇ, ನಿಮ್ಮ ಮೂಲತಃ ಯಾವ ಊರು? ನಮ್ದು ಮೂಲತಃ ಚಿಕ್ಕನಹಳ್ಳಿ ತಾಲೂಕು ಭಟ್ರಳ್ಳಿ ಅಂತ ಹಳ್ಳಿ. ನಾವು ಡಿಗ್ರಿ ಓದಿದೀವಿ ಕೃಷಿ ಇಲಾಖೆಯಲ್ಲಿ, ಸಾವಯವ ಕೃಷಿನಲ್ಲಿ ಫೀಲ್ಡ್ ಆಫೀಸರ್ ಆಗಿ ದುರ್ಗ ತಾಲೂಕು ಶ್ರೀರಾಮ್ಪುರ ಹೋಬಳಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸರ್, ನೀವು ಯಾವ ಸಿರಿಧಾನ್ಯಗಳ ಬೆಳಿತೀರಾ, ಎಷ್ಟು ಎಕರೆಯಲ್ಲಿ ಬೆಳಿತೀರಾ? ನಮ್ದು ಈಗ ಒಂದು 5 ಎಕರೆ ಜಮೀನಿದೆ ಸರ್. 5 ಎಕರೆ ಜಮೀನಲ್ಲಿ ನಾವು ಸಿರಿಧಾನ್ಯಗಳು ಏನು, ನಾವು ಸಿರಿಧಾನ್ಯ ಸಾವೆ, ನವಣೆ, ಊದಲು, ಕೊರಲೆ, ಬರಗು, ಈ ಸಿರಿಧಾನ್ಯಗಳು ಅಂತ ಕರಿತೀವಿ. ಎಲ್ಲಾ ಸಿರಿಧಾನ್ಯನೂ ಬೆಳಿತೀವಿ. ಮೊದಲು ನಾವು ಸಾವೆ ನವಣೆ ಅಷ್ಟೇ ಬೆಳಿತಿದ್ದು. ಊದಲು, ಕೊರಲೆ, ಬರಗು, ಆರ್ಕ ಇವೆಲ್ಲ ಕಂಡಿರ್ಲಿಲ್ಲ ರೈತರು. ಮುಂದೆ ನಾವೆಲ್ಲ ಈ ಕೃಷಿ ಇಲಾಖೆ ಎಲ್ಲ ಪ್ರಚಾರ ಮಾಡಲಾಗಿ ಆಮೇಲೆ ಸಿರಿಧಾನ್ಯಗಳಿಗೆ ಇವತ್ತಿನ ಹೆಚ್ಚಿನ ಮಹತ್ವ ಬರ್ತಾ ಇರೋದ್ರಿಂದ ಈ ಸಿರಿಧಾನ್ಯಗಳನ್ನ ನಾವೀಗ ಎಲ್ಲವನ್ನೂ ಬೆಳೀತಾ ಇದೀವಿ. ಊದ್ಲೂ ಬೆಳೀತಾ ಇದೀವಿ. ನಮ್ದು 5 ಎಕರೆ ಜಮೀನಲ್ಲಿ 1 ಎಕರೆ ಸಾವೆ ಹಾಕಿ ನಾವು ಬೇರೆ ಏನು ಬೆಳೆಯಲ್ಲ. ಬೆದ್ದಲು ಭೂಮಿನಲ್ಲಿ 5 ಪ್ರತಿ ಇದರಲ್ಲೂ 1 ಎಕರೆ ಸಾವೆ, ನವಣೆ, ಊದಲು, ಕೊರಲೆ, ಬರಗು ಎಲ್ಲವನ್ನೂ ಬೆಳಿತೀವಿ ಸರ್. ಈಗ ನೀವು ಬೆಳೆದಂತ ಸಿರಿಧಾನ್ಯಗಳ ಏನು ಎಲ್ಲ ರೀತಿಯ ಧಾನ್ಯಗಳನ್ನು ಬೆಳಿತಿರಲ್ಲ, ಎಲ್ಲ ನೀವೇ ಬಳಕೆ ಮಾಡ್ತೀರಾ ಅಥವಾ ಬೇರೆಯವರಿಗೆ ಕೊಡ್ತೀರಾ? ಮೊದಲು ನಾವು ನಮಗಷ್ಟನ್ನೇ ಬಳಕೆ ಮಾಡ್ಕೊಂತಿದ್ದು. ನಾವು ಸಿರಿಧಾನ್ಯ ಉಪಯೋಗಿಸ್ತೀವಿ ಮೊದಲೆಲ್ಲ. ಈಗೆಲ್ಲ ಕಾಯಿಲೆ ಅದು ಇದು ಅಂತೇಳಿ ಸಿರಿಧಾನ್ಯಕ್ಕೆ ಹೆಚ್ಚಿನ ಮಹತ್ವ ಕೊಟ್ಟು ಸಿರಿಧಾನ್ಯದಲ್ಲಿ ಒಳ್ಳೆ ಪೋಷಕಾಂಶಗಳು ಇದಾವೆ ಅನ್ನೋ ದೃಷ್ಟಿ ಇಟ್ಕೊಂಡು ಮೊದಲೆಲ್ಲ ನಮ್ಮ ತಾತ ಮುತ್ತಾತ ಅಪ್ಪಂದ್ರೆಲ್ಲ ಸಾವಕ್ಕಿಯನ್ನೇ ಊಟ ಮಾಡ್ತಿದ್ದು. ಅದನ್ನ ನಾವು ಮಹತ್ವ ಕಂಡು ನಾವು ಸಿರಿಧಾನ್ಯನೇ ಊಟ ಮಾಡ್ಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಸಿಕ್ತಿರ್ಲಿಲ್ಲ ಮೊದಲೆಲ್ಲ. ಊದ್ಲು, ಕೊರಲೆ ನಾವು ಇಲಾಖೆಯವ್ರು ಒಂದು ಸ್ವಲ್ಪ ಕೊಡಿಸಿದ್ರು. ಅದರಲ್ಲಿ ನಾವು ಬೀಜ ಮಾಡ್ಕೊಂಡು 1 ಕೆಜಿನಲ್ಲಿ ಬೀಜ ಮಾಡಿ 1/10 ಕೆಜಿ ಮಾಡಿ 1 ಎಕರೆನಲ್ಲಿ ಬೆಳಿತೀವಿ. ಎಲ್ಲಾ ಸಿರಿಧಾನ್ಯನು ಬೆಳೀತಾ ಇದೀವಿ ಸರ್. ಸಾವೆ ಬೆಳಿತೀವಿ, ನವಣೆ ಬೆಳಿತೀವಿ. ಎಕರೆಗೆ 5-10 ಕ್ವಿಂಟಾಲ್ ತಗನ ಇಳುವರಿ ಬತ್ತೈತಿ. ನೀವು ಸಿರಿಧಾನ್ಯ ಬೀಜಗಳನ್ನು ಶೇಖರಣೆ ಮಾಡ್ತೀರಿ ಮತ್ತು ಅವನ್ನ ಸಂಸ್ಕರಣೆ ಮಾಡಿಸ್ತೀರಿ, ಸಿರಿಧಾನ್ಯಗಳ ಒಂದು ಮಾರಾಟನೂ ಮಾಡ್ತೀರಿ ಅಂತ ನಾವು ಕೇಳಿದ್ದೀವಿ. ಹೌದು. ಸಿರಿಧಾನ್ಯಗಳ ಒಂದು ಬೀಜ ಶೇಖರಣೆ ಹೆಂಗ್ ಮಾಡ್ತೀರಿ ಅಂದ್ರೆ ಬಿತ್ತನೆ ಬೀಜಗಳನ್ನ ಶೇಖರಣೆ ಮಾಡ್ತಾರೆ ಅಂತ ಹೇಳಿದ್ರು. ಯಾವ್ಯಾವನ್ನ ಶೇಖರಣೆ ಮಾಡ್ತೀರಿ, ಅದಕ್ಕೇನಾದರೂ ಒಂದು ಪದ್ಧತಿ ಇದೆಯಾ, ಏನಾದರೂ ಇಷ್ಟು ದಿನ ಆಗಿರಬೇಕು ಬಿತ್ತಲಿಕ್ಕೆ ಆ ಥರ ಏನಾದರೂ? ಸಿರಿಧಾನ್ಯಗಳು 2-3 ವರ್ಷ ಇದ್ರೂ ಏನು ತೊಂದರೆ ಇಲ್ಲ, ಬಿತ್ತಿರೆ ಅದು ಬೆಳೆ ಬೆಳೆಯುತ್ತೆ. ಮೊದಲು ನಾವು ಫಸ್ಟು ಈ ಊದಲು, ಕೊರಲೆ ಇವೆಲ್ಲ ಸಾವೆ ನವಣೆ ಮಾಮೂಲಿ ಎಲ್ಲ ಬೆಳೆಯೋರು. ನಾವೀಗ ಒಂದು ಸ್ವಲ್ಪ ಹಾಕ್ಯಂದು ಇವತ್ತು ನಮ್ಮಲ್ಲಿ 5 ಕ್ವಿಂಟಾಲು ಊದಲು ಐತೆ, ಬರಗು ಐತೆ, ಕೊರಲೆ ಐತೆ. ಆಮೇಲೆ ರೈತರಿಗೂ ಪ್ರೋತ್ಸಾಹವಾಗಿ ಎಲ್ಲಾ ರೈತರಿಗೂ ಹೇಳಿ ಬೀಜನೂ ಕೊಟ್ಟಿದೀವಿ. ಹಂಗಾಗಿ ನಾವು ಮೊದಲು ನಾವು ಖರೀದಿ ಮಾಡ್ತಾನಿದ್ದು ಈಗ ನಾವೇನಿಲ್ಲ, ಪ್ರತಿ ವರ್ಷನೂ ನಮ್ಮ ಬೀಜನ ನಾವು ಬಳಕೆ ಮಾಡ್ಕೊಂತ ಇದೀವಿ. ಈಗ ನೀವು ಬೆಳೆಯಲಿಕ್ಕೆ ಬಿತ್ತನೆಗೆ ನೀವು ಬಳಕೆ ಮಾಡ್ಕೊಂತೀರಿ? ಹೌದೌದು. ಜೊತೆಗೆ ರೈತರಿಗೂ ನೀವು ಸಿರಿಧಾನ್ಯಗಳನ್ನ ಬೀಜಗಳನ್ನ ಕೊಡ್ತಾ ಇದೀವಿ ಸರ್. ಈಗ ಎಷ್ಟೋ ಜನ ರೈತರು ಆ ಸಿರಿಧಾನ್ಯದ ಮಹತ್ವ ಕಂಡು ಆಮೇಲೆ ಕೆಲವೊಂದು ಸಿರಿಧಾನ್ಯ ಬಹಳ ಬೇಡಿಕೆ ಇರೋದ್ರಿಂದ ಸಿಕ್ತಿಲ್ಲ ಸಿರಿಧಾನ್ಯ. ನನ್ನನ್ನ ಕಾಂಟ್ಯಾಕ್ಟ್ ಮಾಡಿ ಗುಳಿಯಾರ್ ಹೋಬಳಿ ಇರ್ಬೋದು, ಶ್ರೀರಾಮ್ಪುರ ಹೋಬಳಿ ಇರ್ಬೋದು, ಕೆಲವೊಂದು ರೈತರುಗಳು ನನ್ನ ಕಾಂಟ್ಯಾಕ್ಟ್ ಮಾಡಿ ಬೀಜಗಳನ್ನ ಕೊಡ್ತಾ ಇದ್ದೀನಿ ಸರ್. ಎಲ್ಲ ಯಾವ ಬೀಜಗಳನ್ನು ಕೊಡ್ತೀರಾ? ಸಾವೆ ನವಣೆ ಸಾಮಾನ್ಯ ಎಲ್ಲ ರೈತರತ್ತಲ್ಲೂ ಇರ್ತವೆ, ಬೆಳೀತಾರೆ ಇಳಿತವೆ. ಈ ಊದಲು, ಕೊರಲೆ, ಬರಗು, ಆರ್ಕ ಅವು ಮೊದ್ಲೆಲ್ಲ ಬೆಳೀತಿದ್ದು, ಈಗ ಯಾರ ರೈತರತ್ತಲ್ಲೂ ಇಲ್ಲ. ಆ ರೈತರುಗಳು ನನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. 1 ಎಕರೆಗೆ 5-6 ಕೆಜಿ ಕೊರಲೆ ಸಾಕು, ಬರಗು 8-10 ಕೆಜಿ ಬರಗು ಬೇಕು 1 ಎಕರೆಗೆ. ಅವರು ಎಷ್ಟು ರೈತರು ಬೇಕು ಅಂತ ಇಷ್ಟು ಎಕರೆ ಬಿತ್ತೀವಿ ಅಂದ್ರೆ ಆ ಒಂದು ಇದ್ರಲ್ಲಿ ನಾನು ಕೊಡ್ತೀನಿ. ಎಲ್ಲಾ ರೈತರಿಗೂ ಕೊಡ್ತಾ ಇದ್ದೀನಿ ಆಸಕ್ತಿ ಇರತಕ್ಕಂಥ ರೈತರಿಗೆ. ಒಂದ್ ಐದಾರು ಕೆಜಿ ಬೇಕಂತ ಹೇಳಿದ್ರಲ್ಲ, ಈಗ ಸಾಮಾನ್ಯವಾಗಿ ಒಂದು ಕೆಜಿಗೆ ಎಷ್ಟು ಬೀಳುತ್ತೆ ಬಿತ್ತನೆ ಬೀಜ? ಈಗ ನಾವು ಮಾರ್ಕೆಟ್ ದರದಲ್ಲಿ ಖರೀದಿ ಮಾಡತಕ್ಕಂಥ 4,000 ರೂಪಾಯಿ ಕ್ವಿಂಟಲ್ ಹಂಗೆ ಮಾರುಕಟ್ಟೆ ಖರೀದಿ ಮಾಡ್ತಾರೆ. ನಾವು ಬಿತ್ತನೆ ಬೀಜ ಇರೋದ್ರಿಂದ ಅದೆಲ್ಲ ಕಸ ಕಡ್ಡಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಇರೋದ್ರಿಂದ 45 ರೂಪಾಯಿ ಸಾವೆ ಕೊಡ್ತಿದ್ವಿ. ಕೊರಲೆ 30 ರೂಪಾಯಿ ಕೆಜಿ ಐತೆ, ಇನ್ನ ಬರಗು 50 ರೂಪಾಯಿ ಕೆಜಿ ಐತೆ. ಯಾವ ಸಿಗ್ತಾ ಇಲ್ಲ ಅಂತಾಗ ಅಂತ ಒಂದು ಸ್ವಲ್ಪ ಜಾಸ್ತಿ ರೇಟ್ ಉಳಿದಂತೆ ಸಿಗಂತವಕ್ಕೆ ಈಗ ಸಾವೆ 45 ರೂಪಾಯಿ, ಕೊರಲೆ 30 ರೂಪಾಯಿ, ಹಾರಕ 28 ರೂಪಾಯಿ, ಈ ತರದಲ್ಲಿ ಕೊಡ್ತಾ ಇದೀನಿ ಸರ್. ಈಗ ಬಿತ್ತನೆಗೋಸ್ಕರ ಸಿರಿಧಾನ್ಯ ಬೀಜಗಳನ್ನ ಖರೀದಿ ಮಾಡ್ತಾರೆ ಅಂತ ಹೇಳಿದ್ರಲ್ಲ ಸರ್, ಸಾಮಾನ್ಯವಾಗಿ ಒಬ್ಬ ರೈತರು ಎಷ್ಟು ಬೀಜಗಳನ್ನು ಖರೀದಿ ಮಾಡ್ತಾರೆ? ಹೌದು, ಈಗ ಏನಾಯ್ತು, ನಮ್ಮಲ್ಲಿ ಇರ್ತಕ್ಕಂತ ರೈತರು ಕಡಿಮೆ ಜಮೀನು, ಸಣ್ಣ ರೈತರು ಅತಿ ಸಣ್ಣ ರೈತರು ಇರ್ತಕ್ಕಂತ ಕೇವಲ 2 ಎಕರೆ 3 ಎಕರೆ ಇರ್ತಕ್ಕಂತಾರೆ. ಆ ದೃಷ್ಟಿ ಇಟ್ಕೊಂಡು ಈಗ ನಾವು ಒಂದ್ ಸ್ವಲ್ಪ 1 ಎಕರೆ ಬೆಳಿತೀವಿ, ಮಳೆ ಹೋಗುತ್ತೆ. ಮಳೆ ಹೋದಾಗ ಈಗ ಮೊದ್ಲು ಹೆಸರು ಕಾಳು ಬಿತ್ತಿರ್ತಾರೆ, ಹೆಸರು ಕಾಳು ಬಿಟ್ಟು ಅದನ್ನೆಲ್ಲ ಪ್ರೊಸೆಸಿಂಗ್ ಮಾಡಿ ಹೆಸರು ಕಾಳು ತಗೊಳ್ಳೋದಕ್ಕೆ ಲೇಟ್ ಆಗಿರುತ್ತೆ, ರಾಗಿ ಬಿತ್ತಕ್ ಆಗಲ್ಲ. ಅದೆಷ್ಟಿರುತ್ತೆ, 1 ಎಕರೆ ಉಳಿದಿರ್ಬೋದು, ಆ 1 ಎಕರೆಗೆ ಎಷ್ಟು ಬೀಜ ಬೇಕೋ ಅಷ್ಟು ಬೀಜವನ್ನ ನಾನು ಅವ್ರಿಗೆ ಕೊಡ್ತೀನಿ, 1 ಎಕರೆಗೆ ಇಷ್ಟು ಬಿತ್ತರಿ ಅಂತ ಕೊಡ್ತೀನಿ. ನೀವು ರೈತರಿಂದ ಈ ಸಿರಿಧಾನ್ಯಗಳನ್ನು ಖರೀದಿ ಮಾಡ್ತೀರಿ ಮತ್ತೆ ಅವನ್ನ ಸಂಸ್ಕರಣೆ ಮಾಡಿ ಮಾರಾಟನೂ ಮಾಡ್ತೀರಿ? ಹೌದೌದು. ಯಾವ ರೀತಿ ಮಾಡ್ತೀರಾ? ಹೌದು, ಈಗ ಕೆಲವರು ರೈತರುಗಳು ಸಿರಿಧಾನ್ಯಗಳು ಏನ್ ಮಾಡೋರು, ಬೆಳೆಯರು, ಬೆಳೆದ್ಬಿಟ್ಟು ಏನ್ ಮಾಡೋರು, ಸುಮ್ನೆ ಯಾರೋ ಮಧ್ಯವರ್ತಿಗಳಿಗೆ ಕೊಡೋರು. ಅದ್ರ ಉಪಯೋಗ ಇವತ್ತು ಜನಗಳಿಗೆ ಗೊತ್ತಾಗ್ತೈತಿ. ಅದಕ್ಕೆ ನಾನೇ ಮಾಡಿದೆ, ನಾನು ಮೊದ್ಲು ಅದನ್ನೇ ಮಾಡ್ತಿದ್ದು, ಬೆಳೆದ್ಬಿಟ್ಟು ಮಾರಾಟ ಮಾಡ್ತಿದ್ದೆ. ಇವತ್ತಿನ ನಾನು ಎಲ್ಲ ಮಾಧ್ಯಮಗಳಿಗೆಲ್ಲ ನೋಡಿ ಇಲಾಖೆನೆಲ್ಲ ಇದಾಗಿ ಸಿರಿಧಾನ್ಯ ಉಪಯೋಗಿಸ್ಬೇಕು, ಸಿರಿಧಾನ್ಯ ಬಹಳ ಬೇಡಿಕೆ ಐತೆ, ಆಮೇಲೆ ಸಿರಿಧಾನ್ಯ ಸ್ಕೇರ್ಸಿಟಿ ಜಾಸ್ತಿ ಐತೆ ಅನ್ನೋ ದೃಷ್ಟಿ ಇಟ್ಕೊಂಡು ನಾನು ಬೆಳೆದು ರೈತರಿಗೆ ಬೀಜ ಕೊಡ್ತೀನಿ. ಬೀಜ ಕೊಟ್ಟು ಕೆಲವರಿಗೆ ದಲ್ಲಾಳಿಗೆ ಗೊತ್ತೇ ಇಲ್ಲ, ಯಾರು ಮಾರುಕಟ್ಟೆನಲ್ಲಿ ಓದ್ಲು ತಗಂತೀರ ಅಂದ್ರೆ ಅವ್ರಿಗೆ ಗೊತ್ತಿಲ್ಲ ಅಂತಾರೆ, ಓದ್ಲು ಗೊತ್ತಿಲ್ಲ, ಕೊರಲೆ ತಗೊಳಲ್ಲ ಅಂತಾರೆ. ಅದ್ ನನಗೆ ಗೊತ್ತು, ನಾನೇ ಖರೀದಿ ಮಾಡ್ತೀನಿ ರೈತರಿಂದ. ಅವ್ರು ಬೀಜ ಕೊಟ್ಟು ಈಗ ಒಂದು 10 ಕೆಜಿ ಬೀಜ ಕೊಟ್ಟಿದ್ದೀನಿ ಅಂದ್ರೆ ಅವ್ರಿಗೆ ಒಂದು 6 ರಿಂದ 7 ಚೀಲ ಆಗಿದ್ದಾವೆ ಅಂದ್ರೆ ನಾನೇ ಅದನ್ನ ಖರೀದಿ ಮಾಡ್ತೀನಿ. ಮಾರ್ಕೆಟ್ ದರ ಏನೈತೆ ಅದಕ್ಕಿಂತಲೂ 100 ರೂಪಾಯಿ ಜಾಸ್ತಿ ಕೊಟ್ಟು ಖರೀದಿ ಮಾಡ್ತೀನಿ. ಖರೀದಿ ಮಾಡಿ ಅದನ್ನ ಪ್ರೊಸೆಸಿಂಗ್ ಮಾಡಿಸ್ತೀನಿ. ಕೆಲವು ಯೂನಿಟ್ಗಳದ್ದು ಕಷ್ಟ ಇಲ್ಲೆಲ್ಲ ಇರ್ತಕ್ಕಂಥದ್ದು, ಅಲ್ಲಿ ಕಡೂರಲ್ಲಿ ಒಂದಿದೆ ಯೂನಿಟ್ಟು, ಆಮೇಲೆ ಅದು ಚೆನ್ನಾಗಿ ಪರಿಚಯ, ಆಮೇಲೆ ಅಲ್ಲಲ್ಲೇ ಸಣ್ಣ ಸಣ್ಣ ಯೂನಿಟ್ಗಳೆಲ್ಲ ಇದಾವೆ. ಆ ಯೂನಿಟಲ್ಲಿ ನಾನು ರೈತರಿಂದ ಖರೀದಿ ಮಾಡಿ ಪ್ರೊಸೆಸಿಂಗ್ ಮಾಡಿ ಪ್ರೊಸೆಸಿಂಗ್ ಮಾಡದ ಬಂದಂತ ಅಕ್ಕಿಯನ್ನ ನಾನು ಮಾರಾಟ ಮಾಡ್ತಿದ್ದೀನಿ. ಮಾರ್ಕೆಟ್ ದರಕ್ಕಿಂತ 100 ರೂಪಾಯಿ ಹೆಚ್ಚಿಗೆ ನಾವು ಖರೀದಿ ಮಾಡ್ತೀನಿ ಅಂತ ಹೇಳಿದ್ರೆ ಮಾರ್ಕೆಟ್ ದರ ಹೆಂಗಿದೆ? ಯಾವ ಒಂದು ಸಿರಿಧಾನ್ಯಕ್ಕೂ ಈಗ ಫಿಕ್ಸ್ಡ್ ರೇಟ್ ಇಲ್ಲ. ಹೌದೌದು. ನಿಜ, ಮಾರುಕಟ್ಟೆನಲ್ಲಿ ಇವತ್ತು ಸಿರಿಧಾನ್ಯಕ್ಕೆ ಬೆಂಬಲ ಬೆಲೆ ಅಂತಕ್ಕಂಥದ್ದಿಲ್ಲ. ಈಗ ಒಂದೊಂದಕ್ಕೆ ಒಂದೊಂದು ದರ ಇದೆ. ಇವತ್ತು ಸಾವೆ ಮಾರುಕಟ್ಟೆನಲ್ಲಿ ಒಂದ್ ಸ್ವಲ್ಪ ರೇಟ್ ಜಾಸ್ತಿ ಆಗ್ತಿದೆ. ಮೊದ್ಲು ಕೇವಲ 2,500-3,000 ಇತ್ತು, ಇವತ್ತು ಮಾರುಕಟ್ಟೆನಲ್ಲಿ 4,000 ಖರೀದಿ ಮಾಡ್ತಿದ್ದಾರೆ. ಯಾಕೆಂದ್ರೆ ಈಗ ಅದು ಬೇಡಿಕೆ ಜಾಸ್ತಿ ಐತಿ. ಇವತ್ತು ಸಾವೆಕ್ಕೆ ಎಲ್ಲರೂ ಉಪಯೋಗಿಸ್ಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಅದಕ್ಕೇನು ಮಾರುಕಟ್ಟೆ ಐತೆ, ಎಲ್ಲ 4,000 ರೂಪಾಯಿ ಇದು ಮಾಡಿದೆ. ನಾನು 4,050 ರೂಪಾಯಿ, 100 ಚೆನ್ನಾಗಿತ್ತು ಸಾವೆ, ಕ್ಲೀನ್ ಆಯ್ತು ಅಂದ್ರೆ 4,100 ರೂಪಾಯಿ ತಗೊಂಡ. ಈಗ ಅವ್ರೇನೋ ಹೋಗ್ತಾರೆ, ಏ ಇಲ್ಲಪ್ಪ ಚೆನ್ನಾಗಿಲ್ಲ, ಇಷ್ಟು ಕೊಟ್ರಿ, 4,000 ಕೊಟ್ರಿ ಅಂತ ಕೇಳ್ತಾರೆ. ನಾನು ಅದನ್ನ ನೋಡಿ ಚೆನ್ನಾಗಿತ್ತು ಅಂದ್ರೆ ಈಗ ಅವರು ಮಾರ್ತಕ್ಕಂಥ ಉದ್ದೇಶ ಏನು, ಇನ್ನೂ ಜಾಸ್ತಿ ಲಾಭಕ್ಕೆ ಅಂತ. ನಮ್ದು ಅದಲ್ಲ, ಪ್ರೊಸೆಸಿಂಗ್ ಮಾಡೋದ್ರಿಂದ ರೈತಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿ ಇಟ್ಕೊಂಡು 4,000 ಇದ್ರೆ 200 ರೂಪಾಯಿ ಜಾಸ್ತಿ ಹಾಕಿ ನಂತ ಖರೀದಿ ಮಾಡ್ತಾ ಇದ್ದೀನಿ. ಗಿರೀಶ್ ಅವರೇ, ನವಧಾನ್ಯಗಳಂತ ಹೇಳ್ತೀವಿ, ಹೌದು, ನವಣೆ, ಸಾನೆ, ಆರ್ಕ, ಊದಲು, ಕೊರಲೆ, ಬರಗು, ಸಜ್ಜೆ, ರಾಗಿ, ಜೋಳ. ಸಜ್ಜೆ ಜೋಳ ಸಾಮಾನ್ಯವಾಗಿ ಬೆಳಿತಿರ್ತಾರೆ, ಬೇರೆ ಕಡೆ ಸಾಕಷ್ಟು ಸಿಗುತ್ತೆ. ಈ ನವಣೆ, ಕೊರಲೆ, ಬರಗು, ಊದಲು, ಸಾಮೆ ಇವೇನು ಒಂದು 5-6 ಇದಾವಲ್ಲ, ಇವು ಸ್ವಲ್ಪ ಬೆಳೆಯೋದು ಕಡಿಮೆ ಜನಗಳು, ನಮ್ಮ ರೈತರು. ಈ ಒಂದು ಧಾನ್ಯಗಳನ್ನ ಸಾಮಾನ್ಯವಾಗಿ ಎಷ್ಟು ರೇಟ್ ಅಂದ್ರೆ, ಈಗ ನೀವು ಹೇಳ್ಬೋದು 100 ಹೆಚ್ಚಾಗಬಹುದು, 100 ಕಡಿಮೆ ಆಗ್ಬೋದು, ಯಾವ ಒಂದು ಅವರೇಜ್ ನಲ್ಲಿ ರೇಟ್ ಇರುತ್ತೆ ಸರ್? ಈಗ ನೋಡಿ ಸರ್, ಊದಲು ನಾವು ಈಗ ಮಿಲ್ ಮಾಡಿಸಿರಿ, ಪ್ರೊಸೆಸಿಂಗ್ ಮಾಡಿಸಿರಿ, ಅದರಲ್ಲಿ 70% ಅಕ್ಕಿ ಬರುತ್ತೆ. ಇವತ್ತು ಮಾರುಕಟ್ಟೆಯಲ್ಲಿ ಊದ್ಲಕ್ಕೆ ಈಗ ನಾನು ಎಷ್ಟು ಖರೀದಿ ಮಾಡ್ಬೇಕು ಅನ್ನೋದನ್ನ ನಾನು ಫಿಕ್ಸ್ ಮಾಡ್ಕೊಳ್ಳೋದು ಕೇಳ್ತಿರ್ತಕ್ಕಂಥದ್ದು. ಊದ್ಲಕ್ಕಿ ಇವತ್ತು 80 ರೂಪಾಯಿಗೆ ಅಕ್ಕಿ ಕೊಡ್ತಿದ್ದಾರೆ ಅಂದ್ರೆ, ಈಗ ನಾನು 1 ಕ್ವಿಂಟಲ್ ಅಕ್ಕಿ ಹಾಕ್ಸಿದ್ರೆ ಒಂದು 70% ಅಕ್ಕಿ ಬರುತ್ತೆ. ಆ 70%ಗೆ ಅಕ್ಕಿಗೆ 80 ರೂಪಾಯಿ ನಂಗೆ 8,500 ಆಯ್ತು. 5,400 ರೂಪಾಯಿ ಅಕ್ಕಿ ಬರುತ್ತೆ 70% ಅಂದ್ರೆ, 1 ಕ್ವಿಂಟಲ್ ಎಷ್ಟಕ್ಕೆ ತಗೋಬಹುದು ಅದನ್ನ ನೋಡ್ಕೊಂಡು ಆ ಆಧಾರದ ಮೇಲೆ ಫಿಕ್ಸ್ ಮೇಲೆ ರೈತರ ತಗಂತೀನಿ ಸರ್. ನಮ್ಮ ರೈತರಿಗೆ ಗೊತ್ತಾಗ್ಲಿ ಅನ್ನೋದಕ್ಕಷ್ಟೇ. ಈಗ ನವಣೆ ಆದ್ರೆ 1,4,000 ಎಲ್ಲದ್ದು ಇಷ್ಟು ಅವರೇಜ್ ರೇಟ್ ಹೇಳಿ. ಸರಾಸರಿ 3,500 ರೂಪಾಯಿ ಓದ್ಲು ಸರ್. ಕೊರಲೆ ಈಗ ಒಂದ್ ಸ್ವಲ್ಪ ಬೇಡಿಕೆ ಕಡಿಮೆ ಐತೆ, ಆಮೇಲೆ ಮಾರುಕಟ್ಟೆಯಲ್ಲಿ ಇವತ್ತು ಕೇಳಲಿಲ್ಲ, ನಾನು 2,500 ರೂಪಾಯಿ ತಗಂತಾ ಇದ್ದೀನಿ. ಈಗ ಮಧ್ಯವರ್ತಿಗಳೆಲ್ಲ ಮಾರುಕಟ್ಟೆಯಲ್ಲಿ 2,000-2,200 ತಗಂತಿದ್ರೆ, ನಾನು ಕೆಲವ್ರದ 2,500 ನಾನು ಕೊಂಡ್ಕೊಂಡಿದ್ದೀನಿ. ಈ ಒಂದು ಐದಾರು ಧಾನ್ಯಗಳಲ್ಲಿ ಹೆಚ್ಚಾಗಿ ಬೆಳೆಯುವಂಥದ್ದು ಯಾವುದು? ಹೆಚ್ಚಾಗಿ ಸಾವೆ ಸರ್. ಸಾವೆ ಅಂದ್ರೆ ಎಲ್ಲವೂ ಬೆಳೀತವೆ. ಈಗ ಬರಗು ನೋಡ್ರಿ, ಬರಗು ಕೇವಲ 65-70 ದಿನದೊಳಗೆ ಕಟಾವಿ ಬರುತ್ತೆ. ಸಾವೆ ಎಲ್ಲ 80-85 ದಿನ, ಆದ್ರೆ ಬರಗು ಕೇವಲ 65-70 ದಿನದೊಳಗೆ ಬರುತ್ತೆ. ಆಮೇಲೆ ಅದನ್ನ ಎರಡು ಸರಿ ಮಳೆ ಬಂದ್ರೆ ಸಾಕು, ಬರಗಾಲದ ಬೆಳೆ ಅಂತಾರೆ ಬರಗು. ಇವೆಲ್ಲ ಸಿರಿಧಾನ್ಯಗಳು ಏನು ಅಂದ್ರೆ ಕೇವಲ ಉತ್ಕೃಷ್ಟವಾದ ಭೂಮಿ ಏನ್ ಬೇಕಾಗಲ್ಲ, ಆಮೇಲೆ ಹೆಚ್ಚಿಗೆ ಮಳೆನೂ ಬೇಕಾಗಲ್ಲ. ಹಂಗಾಗಿ ಹಿಂದಿನ ಕಾಲದ ಬರಗಾಲದ ಬೆಳೆ ಬರ ಏನೂ ಇಲ್ಲ ಅಂದ್ರೆ ಬರಗ್ ಬಿತ್ರಿ ಅಂತಕ್ಕಂಥವ್ರು. ಬರಗು ಕೇವಲ ಹಾಕಿದಲ್ಲಿ ಒಂದ್ಸರಿ ಅದ ಇತ್ತು ಅಂದ್ರೆ, ಒಂದ್ಸರಿ ಮಳೆ ಬಂತು ಅಂದ್ರೆ ಆಟೋಮೆಟಿಕ್ ಕೇವಲ 65 ದಿನದಲ್ಲಿ ಬೆಳೆ ಬರುತ್ತೆ ಬರಗು. ಬರಗು ಎಷ್ಟು ಶೈನಿಂಗ್ ಇರುತ್ತೆ ಅಂದ್ರೆ ಎಲ್ಲಾ ಸಿರಿಧಾನ್ಯಗಳು ಬಹಳ ಚೆನ್ನಾಗಿರುತ್ತೆ ಬರಗ್ನಲ್ಲಿ. ಇವತ್ತು ಎಷ್ಟೋ ಜನ ಏನು ಬರಗಿನ ಹಿಟ್ಟಿನ ರವೆ ಮಾಡ್ತಕ್ಕಂಥದ್ದು, ದೋಸೆ ಮಾಡ್ತಕ್ಕಂಥದ್ದು ಬಹಳ ಉತ್ಕೃಷ್ಟವಾದ್ದು. ಅದರಲ್ಲಿ ಪ್ರೋಟೀನು, ಕ್ಯಾಲ್ಸಿಯಮು, ಫೈಬರ್ ಕಂಟೆಂಟು ಎಲ್ಲ ಇರೋದ್ರಿಂದ ಇವತ್ತು ದೇಹಕ್ಕೆ ಎಷ್ಟು ನಮ್ಮ ಆರೋಗ್ಯವಾಗಿರೋಕ್ಕೆ ಎಷ್ಟು ಪೋಷಕಾಂಶಗಳು ಬೇಕು ಎಲ್ಲ ಪೋಷಕಾಂಶಗಳು ಈ ಸಿರಿಧಾನ್ಯದಲ್ಲಿ ಇದಾವೆ. ಅದ್ರ ಜೊತೆಗೆ ಆಹಾರ ತಜ್ಞ ಕಾದಾರ್ ಏನ್ ಹೇಳ್ತಾರೆ, ಅವ್ರು ಯಾವುದೇ ಒಂದು ಇದಕ್ಕಾಗಲಿ, ನನಗೆ ಕೈ ನೋವು, ಕಾಲು ನೋವು, ಆಮೇಲೆ ಹೊಟ್ಟೆ ಉರಿ ಇಂಥವಕ್ಕೂ ಅವ್ರು ಹೇಳ್ತಕ್ಕಂಥ ಸಜೆಸ್ಟ್ ಮಾಡ್ತಕ್ಕಂಥ ಇದನ್ನೇ ಸಿರಿಧಾನ್ಯವನ್ನು ಉಪಯೋಗಿಸ್ರಿ ಅಂತ. ಸಿರಿಧಾನ್ಯ ಊದಲಕ್ಕಿ ಅನ್ನ ಊಟ ಮಾಡ್ರಿ, ಕೊರಲೆ ಅಕ್ಕಿ ಪಾಯಸ ಊಟ ಮಾಡ್ರಿ, ಆಮೇಲೆ ಗಂಜಿ ರಾಗಿ ಗಂಜಿ ಕುಡೀರಿ. ಅಂದ್ರೆ ಅದು ಎಲ್ಲ ಯಾವ ಒಂದು ನಮ್ಮ ದೇಹದಲ್ಲಿ ಪೋಷಕಾಂಶ ಕೊರತೆ ಇದ್ದ ಅವೆಲ್ಲ ಬರುತ್ತೆ. ಆ ಪೋಷಕಾಂಶವನ್ನ ಸರಿದೂಗಿಸ್ತಕ್ಕಂಥ ಶಕ್ತಿ ಸಿರಿಧಾನ್ಯದಲ್ಲಿ ಇದೆ. ಹಂಗಾಗಿ ಇವತ್ತು ಸಿರಿಧಾನ್ಯಕ್ಕೆ ಬಹಳ ಬೇಡಿಕೆ ಐತೆ. ಯಾವುದೇ ಒಂದು ಡಾಕ್ಟರ್ಗೆ ಹೋಗ್ರಿ, ಈಗ ನಾನು ಶುಗರ್ ಐತೆ, ಬಿ ಪಿ ಐತೆ ಅಂದ್ರೆ ಸಿರಿಧಾನ್ಯವನ್ನು ಊಟ ಮಾಡ್ರಿ ಅಂತಾರೆ. ಆ ಒಂದು ಶಕ್ತಿ ಸಿರಿಧಾನ್ಯಕ್ಕೆ ಇರೋದ್ರಿಂದ ಇವತ್ತು ಸಿರಿಧಾನ್ಯಕ್ಕೆ ಬಹಳ ಬೇಡಿಕೆ ಇರೋದ್ರಿಂದ ನಾವು ಅದನ್ನ ಹೆಚ್ಚಿನ ಮಹತ್ವ ಕೊಟ್ಟಿದೀವಿ ಸರ್. ಅದಕ್ಕೆ ಅವನ್ನ ಸಂಸ್ಕರಣೆ ಮಾಡಿ ಮಾರಾಟ ಮಾಡ್ತೀವಿ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಹೇಳಿ. ಸ್ಟಾರ್ಟಿಂಗು ನನಗೂ ಇದು ಗೊತ್ತಿರಲಿಲ್ಲ ಸರ್. ಫಸ್ಟ್ ನಾನೇ ಮಾಡಿದೆ, 50,000 ನಾನು ಬೆಳೆದು ಮಾರುಕಟ್ಟೆನಲ್ಲಿ ಇದು ಮಾಡಿದ 4,000. ಅದು ಖರ್ಚು ಜಾಸ್ತಿ ಬರೋದು, ಕೇವಲ ಕೃಷಿನ ಖರ್ಚು ಜಾಸ್ತಿ ಬರೋದು ಇದು ಮಾಡಿದಾಗ. ಅವಾಗ ನಾನು ಏನು ಮಾಡಿದೆ, ಕೆಲವರೆಲ್ಲ ನಮ್ಮ ಕೃಷಿ ಇಲಾಖೆ ಅಧಿಕಾರಿಗಳು ವಿಜ್ಞಾನಿಗಳೆಲ್ಲ ಹೇಳಿರು, ಹೌದು ಇವತ್ತು ನಾವು ರೈತಗೆ ಬೆಲೆ ಸಿಗ್ತಿಲ್ಲ ಅಂದರೆ ಅದನ್ನು ಪ್ರೊಸೆಸಿಂಗ್ ಮಾಡಿಸಿರಿ. ಈಗ ಯಾವುದೇ ಒಂದು ಹಣ್ಣಾಗಲಿ, ಹಣ್ಣನ್ನು ಈಗ ನಾವು ಕಿತ್ತು ಮಾಡಿದ್ರೆ ಅದೇ ಊಟ ಮಾಡಬಹುದು. ಅದೇ ಈಗ ಬೆಳೆದಂತ ಬೆಳೆಯನ್ನು ನಾವು ಗ್ರಾಹಕರಿಗೆ ಕೊಟ್ರೆ ಅದು ಊಟ ಮಾಡಕ್ ಬರಲ್ಲ, ಕ್ಲೀನ್ ಮಾಡಬೇಕು, ಅಕ್ಕಿ ಮಾಡಬೇಕು ಇವೆಲ್ಲ ಇರುತ್ತೆ. ಅದನ್ನ ನಾನು ಕಂಡ್ಕಂದೆ, ಅದನ್ನ ನಾನು ಕಂಡ್ಕಂದು ಕೆಲವೊಂದು ಮಿಲ್ಗಳಿದಾವೆ ಅಲ್ಲಿ ಕಡೂರಲ್ಲಿ, ಒಂದು ಹತ್ರ ಆ ಒಂದು ಮಿಲ್ ಇದೆ ಪ್ರೊಸೆಸಿಂಗ್ ಯೂನಿಟ್ ಅಂತದ್ ನಾವು ಸುಮ್ಮನೆ ಮಾರಾಟ ಮಾಡೋದಕ್ಕಿಂತಲೂ ಪ್ರೊಸೆಸಿಂಗ್ ಮಾಡಿ ನಾನು ಇನ್ನೂ ಹೆಚ್ಚಿನ ಲಾಭ ಅಲ್ಲ ಅಂತ ಕಂಡ್ಕಂದು ಇದಕ್ಕೆ ಹೆಚ್ಚಿನ ಉಟ್ಕೊಂಡು ಎಲ್ಲಿ ಘಟಕಗಳಿದಾವೆ ಅಲ್ಲಿ ನಾನು ಬೆಳೆದಂತ ಸಿರಿಧಾನ್ಯಗಳನ್ನ ರೈತರಿಂದ ಖರೀದಿ ಮಾಡಿ ಪ್ರೊಸೆಸಿಂಗ್ ಮಾಡಿ ಅಕ್ಕಿ ಮಾಡಿ ಯಾವುದೇ ಒಂದು ಬೆಳಿಗ್ಗೆ ಒಂದು ಊದ್ಲು ಇವತ್ತು 3,000 ಮಾರ್ತೀನಿ ಅಂದ್ರೆ ನಾವು ಊದ್ಲಕ್ಕಿ ಮಾರಿದ್ರೆ ನನಗೆ 4,000 ರೂಪಾಯಿ, 4,000-5,000 ರೂಪಾಯಿ ಆಗುತ್ತೆ. ಈ ಪ್ರೊಸೆಸಿಂಗ್ ಮಾಡಿದ್ರೆ ಒಳ್ಳೆ ಲಾಭ ಅಂತ ನಾನು ಕಂಡ್ಕಂದಿದ್ದೀನಿ. ಈಗ ಮಾರಾಟ ಮಾಡೋದು ಯಾರಿಗೆ ಮಾರಾಟ ಮಾಡ್ತೀರಿ ನೀವು? ಗ್ರಾಹಕರಿಗೆ. ಇವತ್ತಿನ ದಿವಸ ನಾನು ಕೆಲವೊಂದು ಆಸ್ಪತ್ರೆಗಳು ಡಾಕ್ಟರ್ಗಳೆಲ್ಲ ಇದಾರೆ, ಆಮೇಲೆ ಕೆಲವರಿಗೆ ಬಿ ಪಿ ಶುಗರ್ ಇರತಕ್ಕಂತ ಪೇಷಂಟ್ಗಳನ್ನ ನಾನೇ ಕಾಂಟ್ಯಾಕ್ಟ್ ಮಾಡಿ ಅವರು ಸಿಗ್ತಿಲ್ಲ ಅವ್ರಿಗೆ ಅಕ್ಕಿ. ಆಮೇಲೆ ನಾನು ಕೆಲವೊಂದು ಹಳ್ಳಿಗಳಿಗೆ ಹೋಗಿ ಪ್ರಚಾರ ಮಾಡ್ತೀನಿ. ನಾವು ಇಲಾಖೆನಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಆಮೇಲೆ ನಾನು ಅಲ್ಲಲ್ಲೇ ಪಾಂಪ್ಲೆಟ್ಸ್ ಎಲ್ಲ ಇದು ಮಾಡಿ ಕೆಲವರೆಲ್ಲ ಫೋನ್ ಮಾಡ್ತಾರೆ. ಫೋನ್ ಮಾಡಿ, ಸರ್ ನನಗೆ ಇದಿಷ್ಟು ಅಕ್ಕಿ ಬೇಕು, ಪ್ರತಿ ವಾರ ಇಷ್ಟು ಕೆ ಜಿ ಸಾವೆ ಅಕ್ಕಿ ಬೇಕು, ಬರಗಿನ ಅಕ್ಕಿ ಬೇಕು, ಕೊರಲೆ ಅಕ್ಕಿ ಬೇಕು ಅಂತ ಹೇಳ್ತಾರೆ. ಹಂಗಾಗಿ ಆ ಇದ್ರ ಮಾಡಿ ನಾನು ಅವ್ರನ್ನ ಎಲ್ಲ ನಂಬರ್ ತಂದಿದ್ದೀನಿ ಎಲ್ಲ ರೈತರುಗಳದ್ದು. ರೈತರು ಕಾಂಟ್ಯಾಕ್ಟ್ ಮಾಡ್ಕೊ ನಾನೇ ಮಾಡ್ತೀನಿ. ವಾರ ಆದಮೇಲೆ ಸರ್ ಈ ಅಕ್ಕಿ ಕೊಟ್ಟಿದ್ದೆ ಖಾಲಿ ಆಯ್ತು, ಇದಾವೆ ಕಾಂಟ್ಯಾಕ್ಟ್ ಮಾಡಿ ಅವ್ರ ಕಡೆಯಿಂದ ಬೇಕಾ ಬೇರೆಯವ್ರಿಗೆ ಹೇಳ್ರಿ ಅಂತಲೂ ಹೇಳ್ತೀನಿ. ಅವರು 4 ಜನಕ್ಕೆ ಕೊಡಿಸ್ತಾರೆ. ಹಿಂಗಾಗಿ ನಾನೀಗ ಒಂದು ತಿಂಗಳಲ್ಲಿ ಈಗ ಒಂದು 2-3 ಕ್ವಿಂಟಲ್ ಅಕ್ಕಿಯನ್ನ ಮಾರಾಟ ಸ್ಥಳೀಯವಾಗಿ ಮಾರಾಟ ಮಾಡ್ತೀನಿ. ಈಗ ಇದನ್ನ ತಲುಪಿಸಂತ ವ್ಯವಸ್ಥೆ ಹೆಂಗ್ ಮಾಡ್ತೀರ? ಈಗ ಸದ್ಯಕ್ಕೆ ಪ್ರತಿ ಡೋರ್ ಟು ಡೋರ್ ನಾನೇ ಕೊಡ್ತಾ ಇದ್ದೀನಿ ಸರ್. ಕೆಲವರು ಹತ್ರ ಇರತಕ್ಕಂಥವ್ರು ಬಂದು ಅಂಗಡಿನೂ ಮಾಡಿದ್ದೀನಿ ನಾನು. ಶ್ರೀರಾಮಪುರದಲ್ಲಿ ಒಂದು ಸಿರಿಧಾನ್ಯ ಮಳಿಗೆ ಅಂತಲೇ ಒಂದು ಮಾಡಿದ್ದೀನಿ. ನನ್ನಲ್ಲಿ ಎಲ್ಲ ಅಕ್ಕಿಗಳು ಸಿಗ್ತವೆ. ಎಲ್ಲ ಅಕ್ಕಿಗಳು ಸಿಗೋದ್ರಿಂದ ಕಾಂಟ್ಯಾಕ್ಟ್ ಇರತಕ್ಕಂಥವ್ರು ಬಂದವ್ರು ಅಲ್ಲೇ ಖರೀದಿ ಮಾಡ್ತಾರೆ. ಈಗ ಬರೋಕ್ಕಾಗಲ್ಲ ಅಂದ್ರನ್ನ ಹೆಚ್ಚಿಗೆ ಬೇಕು ನಾನೇ ಡೋರ್ ಡೆಲಿವರಿನೂ ಕೊಡ್ತಾ ಇದ್ದೀನಿ. ಈಗ ದುರ್ಗದಲ್ಲಿ ಯಾರೋ ಒಬ್ರು ಇದ್ರು, ಅವ್ರಿಗೆ ನಮಗೆ ಬೇಕು ಅಂತಂದ್ರು ಏನ್ ಮಾಡ್ತೀರಿ? ಇಲ್ಲ, ಅವ್ರ ಟ್ರಾನ್ಸ್ಪೋರ್ಟೇಶನ್ ಅವ್ರೇನಾದ್ರು ಕೊಡ್ತೀವಿ ಅಂದ್ರೆ ನಾನೇ ತಂದು ಕೊಡ್ತೀನಿ. ಈಗ ನೀವು ಅಲ್ಲೇ ಅಲ್ಲ, ನಂದು ಏನಾದ್ರು ಆಫೀಸ್ ಕೆಲಸ ಇತ್ತು, ಏನಾದ್ರು ಬರಬೇಕು ಅನ್ನೋ ಟೈಮಿಗೆ ಅವ್ರದ್ದೇ ಟ್ರಾನ್ಸ್ಪೋರ್ಟೇಶನ್ ತಗೊಂಡು ನಂದು ಕೆಲಸ ಆಗುತ್ತೆ, ಈಗ ಅವ್ರಿಗೆ ತಲುಪಿಸಿದಂಗೂ ಆಗುತ್ತೆ ಅನ್ನೋ ದೃಷ್ಟಿ ಇಟ್ಕೊಂಡು ನಾನು ಅವ್ರಿಗೆ ಕೊಡ್ತೀನಿ. ಇಲ್ಲ ಅದೇ ಪರ್ಪಸ್ ನನಗೆ ಬೇಕು ಅರ್ಜೆಂಟ್ ಅನ್ನೋ ಒಂದು ಇದೆ ಹೇಳಿದ್ರೆ ನಾನು ಅವರಿಗೆ ಏನು ಸಾಗಾಣಿಕೆ ವೆಚ್ಚ ಇರುತ್ತೆ, ಬಸ್ ಇಡ್ತಕ್ಕಂಥದ್ದು ಇಲ್ಲ ನಾನೇ ಬಂದು ತಲುಪಿಸ್ತಕ್ಕಂಥದ್ದು ಅದೆಲ್ಲ ಕೊಡ್ತೀವಿ ಅಂದ್ರೆ ನಾನು ಅದನ್ನ ತಲುಪಿಸ್ತೀನಿ ಅವರಿಗೆ. ಸದ್ಯದ ಮಟ್ಟಿಗೆ ನೀವು ಶ್ರೀರಾಮಪುರ ಅಲ್ಲಿ ಸುತ್ತಮುತ್ತ ಸುತ್ತಮುತ್ತ ಜನಗಳಿಗೆ ಆಮೇಲೆ ಖರೀದಿ ಮಾಡ್ತಕ್ಕಂಥ ಎಲ್ಲಾ ರೈತರು ಕೊಡ್ತಾ ಇದ್ದೀನಿ ಸರ್. ಗಿರೀಶ್, ಈಗ ಸಿರಿಧಾನ್ಯಗಳ ಬೇಕಾಗಿರೋ ನಿಮ್ಮನ್ನ ಸಂಪರ್ಕ ಮಾಡ್ಬೇಕಂದ್ರೆ ನಿಮ್ಮ ಒಂದು ಮೊಬೈಲ್ ನಂಬರ್ ಹೇಳಿದ್ರೆ ಅವ್ರಿಗೆ ಅನುಕೂಲ ಆಗುತ್ತೆ. ನಂದು ಗಿರೀಶ್ ಅಂತ ಹೇಳಿ, ನನ್ನ ಮೊಬೈಲ್ ನಂಬರು 9686779685 9686779685. ತುಂಬಾ ಧನ್ಯವಾದ ಗಿರೀಶ್, ನೀವು ಶ್ರೀರಾಮ್ಪುರದಿಂದ ಬಂದು ಈಗ ಇಷ್ಟೊತ್ತು ನಮ್ಮ ಜೊತೆಗೆ ಮಾತಾಡಿದ್ರೆ ನಿಮ್ಮ ಒಂದು ಸಿರಿಧಾನ್ಯ ಬೆಳೆ ಒಂದು ಅನುಭವಗಳು ಮತ್ತೆ ಅವನ್ನ ಸಂಸ್ಕರಣೆ ಮಾಡುವಂಥದ್ದು ಮಾರಾಟ ಮಾಡುವಂತ ಅನುಭವಗಳನ್ನ ನಮ್ಮ ರೈತರಿಗೆ ತಿಳಿಸ್ಕೊಟ್ರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದ, ನಮಸ್ಕಾರ. ಧನ್ಯವಾದ ಸರ್, ನಮಸ್ಕಾರ ಸರ್ ತಮಗೂ. ಇದುವರೆಗೆ ಸಿರಿಧಾನ್ಯಗಳ ಬೀಜ ಶೇಖರಣೆ, ಸಿರಿಧಾನ್ಯಗಳ ಖರೀದಿ ಹಾಗೂ ಮಾರಾಟ ಮಾಡುತ್ತಿರುವ ಹೊಸದುರ್ಗ ತಾಲೂಕು ಶ್ರೀರಾಮ್ಪುರದ ಬಿಜಿ ಗಿರೀಶ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಈಗ ಇಂದಿನ ಪ್ರಶ್ನೆ, ಬರಗು ಸಿರಿಧಾನ್ಯ ಬೆಳೆ ಬಿತ್ತಿದ ಎಷ್ಟು ದಿನಗಳಲ್ಲಿ ಕಟಾವಿಗೆ ಬರುತ್ತದೆ? ಪ್ರಶ್ನೆ ಮತ್ತೊಮ್ಮೆ, ಬರಗು ಸಿರಿಧಾನ್ಯ ಬೆಳೆ ಬಿತ್ತಿದ ಎಷ್ಟು ದಿನಗಳಲ್ಲಿ ಕಟಾವಿಗೆ ಬರುತ್ತದೆ? ಪ್ರಶ್ನೆಯನ್ನ ಕೇಳಿಸಿಕೊಂಡ್ರಿ ಅಲ್ವಾ? ಸರಿಯಾದ ಉತ್ತರವನ್ನ ಪೋಸ್ಟ್ ಕಾರ್ಡ್ನಲ್ಲಿ ಬರೆದು ನಮ್ಮ ನಿಲಯಕ್ಕೆ ಕಳುಹಿಸಿಕೊಡಿ. ನಿಲಯದ ವಿಳಾಸ, ನಿಲಯದ ನಿರ್ದೇಶಕರು, ದುರ್ಗದ ಸಿರಿ ಸಂಪತ್ತು ಕಾರ್ಯಕ್ರಮ ಸರಣಿ ವಿಭಾಗ, ಆಕಾಶವಾಣಿ ಕೆಳಗೋಟೆ, ಚಿತ್ರದುರ್ಗ. ಪಿನ್ ಕ್ರಮಾಂಕ 577501. ಇದುವರೆಗೂ ದುರ್ಗದ ಸಿರಿ ಸಂಪತ್ತು ಕಾರ್ಯಕ್ರಮದ ಮರು ಪ್ರಸಾರ ಕೇಳಿದಿರಿ. ಪ್ರತಿ ಅಪಾಯದಿಂದ ಹೊರಬಂದು ಬೆಳೆಯಾದಾಯ ಸುರಕ್ಷಿತವು, ಫಸಲು ಬೀಮಾದಿಂದ ರೈತರು ಸ್ವಾವಲಂಬಿ ಆಗುವರು. ಈಗ ಬರ ಬರಲಿ, ಪ್ರವಾಹ ಬರಲಿ, ಏನು ಭಯ ಇಲ್ಲ. ಈಗ ಆಲಿಕಲ್ಲು ಬೀಳಲಿ ಅಥವಾ ಕ್ರಿಮಿಕೀಟಗಳು ಬೆಳೆ ತಿಂದ್ರು ಯಾವುದೇ ಚಿಂತೆ ಇಲ್ಲ. ಈಗ ಯಾವುದೇ ವಿಪತ್ತು ನಮ್ಮ ಬೆಳೆಗೆ ಬಂದ್ರು ಹಾನಿಯಾದ್ರೂ ನಮ್ಮ ಕ್ಲೈಮ್ಗೆ ಸರಿಯಾದ ಪಾವತಿ ಪಡೆಯುತ್ತೇವೆ. ಬಿತ್ತನೆಯಿಂದ ಕಟಾವಿನ ತನಕ ಪ್ರತಿ ಅಪಾಯಕ್ಕೂ ಕ್ಲೈಮ್, ಕನಿಷ್ಠ ಪ್ರೀಮಿಯಂನಲ್ಲಿ ಗರಿಷ್ಠ ಪಾವತಿಸುವ ಭರವಸೆ. ಪ್ರತಿ ವರ್ಷ 5 ಕೋಟಿಗೂ ಹೆಚ್ಚು ರೈತರು ಈ ಯೋಜನೆಗೆ ಸೇರುತ್ತಿದ್ದಾರೆ. ಈಗ ನಿಮ್ಮ ಸರದಿ ಸಮೀಪದ ಕೃಷಿ ಕಾರ್ಯಾಲಯ, ಸಹಕಾರಿ ಸಮಿತಿ ಬ್ಯಾಂಕ್ ಶಾಖೆ, ಅಧಿಕೃತ ವಿಮಾ ಕಂಪನಿ ಅಥವಾ ಜನಸೇವಾ ಕೇಂದ್ರದಲ್ಲಿ ಸ್ವಯಂ ಪ್ರೇರಣೆಯಿಂದ ಮಾಡಬಹುದು ನೋಂದಣಿ. ಬೆಳೆ ವಿಮಾ ಪೋರ್ಟಲ್ ಅಥವಾ ಬೆಳೆ ವಿಮಾ ಆಪ್ ಮೂಲಕವೂ ನೋಂದಣಿ ಮಾಡಬಹುದು. ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ, ನಿಮ್ಮ ಬೆಳೆಗಳ ಸಂಪೂರ್ಣ ರಕ್ಷಣೆ. ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಇದೀಗ ರೈತರಿಗೆ ಸಲಹೆ. ರೈತ ಬಾಂಧವರೇ, ಸೂರ್ಯಕಾಂತಿ ಬೇಸಾಯದಲ್ಲಿ ಬೆಳೆಗಳ ಪರಿವರ್ತನೆ ಬಹಳ ಮುಖ್ಯ. ಸೂರ್ಯಕಾಂತಿ ಬಿತ್ತನೆಯ ನಂತರ 10 ರಿಂದ 15 ದಿನಗಳೊಳಗಾಗಿ ಗುಣಿಗೆ 1 ಆರೋಗ್ಯವಾದ 1 ಸಸಿಯನ್ನು ಬಿಟ್ಟು ಮಿಕ್ಕ ಸಸಿಗಳನ್ನು ಕಿತ್ತು ಹಾಕಬೇಕು. ಅಗತ್ಯ ಪ್ರಮಾಣದ ಪೊಟ್ಯಾಶ್ ಬಳಸುವುದರಿಂದ ಬೆಳೆಗೆ ಕೀಟ ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಅಲ್ಲದೆ ನೀರಿನ ಕೊರತೆಯನ್ನು ತಡೆದುಕೊಳ್ಳುವ ಶಕ್ತಿ ಹೆಚ್ಚುತ್ತದೆ. ಫಸಲಿನ ಗುಣಮಟ್ಟನೂ ಸಹ ಹೆಚ್ಚಾಗುತ್ತೆ. ಇದರಿಂದಾಗಿ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ದೊರೆಯುತ್ತದೆ. ನೆಲಗಡಲೆ ಬೆಳೆಯಲ್ಲಿ ಕಂಡುಬರುವ ಕೆಂಪು ತಲೆ ಕಂಬಳಿ ಹುಳು ಸಮರ್ಥ ನಿರ್ವಹಣೆಗಾಗಿ ಬಿತ್ತನೆಗೆ ಮೊದಲುಗೊಂಡು ಬೆಳವಣಿಗೆ ಕಾಲಾವಧಿವರೆಗೆ ಸಮಗ್ರ ಕೀಟ ನಿರ್ವಹಣಾ ಕ್ರಮಗಳನ್ನು ತಪ್ಪದೇ ಪಾಲಿಸಬೇಕು. ಮಳೆಯಾಶ್ರಿತ ಪ್ರದೇಶಗಳಲ್ಲಿ ಹತ್ತಿ ಬಿತ್ತನೆ ನಂತರ 3-5 ಬಾರಿ ಆಳವಾಗಿ ಹೆಡೆ ಒಡೆಯುವುದರಿಂದ ತೇವಾಂಶ ಸಂರಕ್ಷಣೆ ಜೊತೆಗೆ ಕಳೆಯನ್ನು ಸಹ ನಿಯಂತ್ರಣ ಮಾಡಬಹುದು. ಭತ್ತದ ಬೆಳೆಯಲ್ಲಿ ನೀರಿನ ಮಿತ ಬಳಕೆ ಹಾಗೂ ಕಡಿಮೆ ಖರ್ಚಿನಲ್ಲಿ ಅಧಿಕ ಇಳುವರಿ ಪಡೆಯಲು ಶ್ರೀ ಪದ್ಧತಿಯಲ್ಲಿ ಬೇಸಾಯ ಮಾಡುವುದು ಅನುಕೂಲ. ಹೆಸರಿನ ಕಾಯಿಯನ್ನು ಒಣಗಿದ ತಕ್ಷಣವೇ ಕೊಯ್ಲು ಮಾಡುವುದರಿಂದ ಗಟ್ಟಿ ಕಾಳುಗಳ ಸಂಖ್ಯೆಯನ್ನು ಕಡಿಮೆಗೊಳಿಸಬಹುದು. ಕುಷ್ಕಿಯಲ್ಲಿ ಬಿತ್ತನೆ ಮಾಡುವ ಯಾವುದೇ ಬೆಳೆಯನ್ನು ಇಳಿಜಾರಿಗೆ ಅಡ್ಡಲಾಗಿ ಅಗತ್ಯ ಪ್ರಮಾಣದ ಅಂತರವುಳ್ಳ ಸಾಲುಗಳಲ್ಲಿ ಬಿತ್ತನೆ ಮಾಡಬೇಕು. ಮಣ್ಣು ಪರೀಕ್ಷಾ ಫಲಿತಾಂಶಗಳನ್ನಾಧರಿಸಿ ಬೆಳೆಗಳಿಗೆ ರಸಗೊಬ್ಬರ ಕೊಡುವುದು ಲಾಭದಾಯಕ. ಶುಷ್ಕ ಹವೆ ಇರುವಾಗ ಸಾರಜನಕ ರಸಗೊಬ್ಬರವನ್ನು ಮೇಲ್ಗೊಬ್ಬರವಾಗಿ ಕೊಡುವ ಬದಲಾಗಿ ಸಿಂಪರಣೆ ಮೂಲಕ ಒದಗಿಸುವುದು ಇನ್ನೂ ಉತ್ತಮ. ಆಮ್ಲದಿಂದ ಸಂಸ್ಕರಿಸಿದ ಗುಂಜುರಹಿತ ಹತ್ತಿ ಬೀಜಗಳನ್ನು ಉಪಯೋಗಿಸುವುದರಿಂದ ಒಂದೇ ಸಮನಾಗಿ ಬೀಜ ಮೊಳಕೆಯಾಗುವುದಲ್ಲದೆ ನಿರೀಕ್ಷಿಸಿದಷ್ಟು ಸಸಿ ನಿಲ್ಲುತ್ತೆ. ಕಬ್ಬು ಬೆಳೆಯಲ್ಲಿ ಕಂಡುಬರುವ ಕಾಂಡ ಕೊರೆಯುವ ಹುಳುವಿನ ಹತೋಟಿಗೆ ಟ್ರೈಕೋಗ್ರಾಮ ಪರತಂತ್ರ ಜೀವಿಯ ಮೊಟ್ಟೆಗಳ ಹಾಳೆಯನ್ನು ಕಬ್ಬಿನ ಎಲೆಗಳಿಗೆ ಸಿಕ್ಕಿಸಬೇಕು. ಸೂಕ್ಷ್ಮ ಜೀವಿಗಳನ್ನು ಬಳಸುವಾಗ ಇತರೆ ರಾಸಾಯನಿಕ ರೋಗನಾಶಕಗಳನ್ನು ಮಣ್ಣಿಗೆ ಸೇರಿಸಬಾರದು. ರಾಸಾಯನಿಕ ಗೊಬ್ಬರಗಳೊಂದಿಗೆ ಮಿಶ್ರಣ ಮಾಡಿ ಉಪಯೋಗ ಮಾಡಬಾರದು. ಬಿತ್ತನೆ ಸಮಯದಲ್ಲಿ ಪೊರೆಟ್ 10G ಹರಳನ್ನು ಬಳಸಿ ಬೇರು ಹುಳುಗಳನ್ನು ಹತೋಟಿ ಮಾಡಬಹುದು. ಪ್ರತಿ ಕೆಜಿ ಸೂರ್ಯಕಾಂತಿ ಬಿತ್ತನೆ ಬೀಜಕ್ಕೆ 5 ಇಮಿಡಾಕ್ಲೋಪಿಡ್ 70 WS ದಿಂದ ಬೀಜೋಪಚಾರ ಮಾಡಿ 14 ದಿನಗಳವರೆಗೆ ಸಂಗ್ರಹಿಸಿಟ್ಟರೂ ಉತ್ತಮ ಮೊಳಕೆ ಪ್ರಮಾಣ ನಾವು ಪಡೆಯಬಹುದು. ಸೂರ್ಯಕಾಂತಿ ಬೆಳೆಗೆ ಶಿಫಾರಸು ಮಾಡಿದ 10% ಪೋಷಕಾಂಶಗಳನ್ನು ಎರೆಹುಳು ಗೊಬ್ಬರ ಮತ್ತು ಕೊಟ್ಟಿಗೆ ಗೊಬ್ಬರಗಳ ಮೂಲಕ ಉಳಿದ ಅರ್ಧದಷ್ಟು ಪೋಷಕಾಂಶಗಳನ್ನು ರಾಸಾಯನಿಕ ಗೊಬ್ಬರಗಳ ಮೂಲಕ ಕೊಡುವುದರಿಂದ ಶೇಕಡ 50% ರಾಸಾಯನಿಕ ಗೊಬ್ಬರಗಳ ಮೇಲಾಗುವ ವೆಚ್ಚವನ್ನು ಕಡಿಮೆ ಮಾಡಿ ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸಬಹುದು. ಕಬ್ಬಿನಲ್ಲಿ ಹನಿ ನೀರಾವರಿ ಪದ್ಧತಿಯಿಂದ ಶೇಕಡ 40% ನೀರನ್ನು ಉಳಿತಾಯ ಮಾಡಬಹುದು. ಭೂಮಿಯ ಸಮತಟ್ಟು ಮಾಡುವುದರಿಂದ ನೀರಿನ ಉಳಿತಾಯ ಆಗೋದಲ್ಲದೆ ಬೆಳೆ ಇಳುವರಿ ಕೂಡ ಗಣನೀಯವಾಗಿ ಹೆಚ್ಚಾಗುತ್ತೆ. ಒಂದೇ ಬೆಳೆಗಿಂತ ಮಿಶ್ರ ಬೆಳೆ ಬೆಳೆಯುವುದು ಬಹಳ ಉಪಯುಕ್ತ. ಒಂದೇ ಬೆಳೆ ಬೆಳೆಯುವುದರಿಂದ ಆಗುವ ಸಂಪೂರ್ಣ ಹಾನಿಯನ್ನು ಮಿಶ್ರ ಬೆಳೆ ಕಡಿಮೆ ಮಾಡುತ್ತೆ. ಗೊಣ್ಣೆ ಹುಳು ಬಾಧಿತ ಹೊಲಗಳಲ್ಲಿ ಜೂನ್ ಜುಲೈ ತಿಂಗಳುಗಳಲ್ಲಿ ಮೆಟಾರೈಜಿಯಂ ಅನಿಸೋಫಿಯೆ ಎಂಬ ಕೀಟನಾಶಕ ಶಿಲೀಂಧ್ರನಾಶಕವನ್ನು 4-8 ಗ್ರಾಂ ಅನ್ನು ಕಡಿತ ಕೊಟ್ಟಿಗೆ ಗೊಬ್ಬರದೊಡನೆ ಸೇರಿಸಿ ಮಣ್ಣಿನಲ್ಲಿ ಬೆರೆಸಬೇಕು. ಸಾಮೆ ಅಥವಾ ಹಾರಕ ಬೆಳೆಯ ಬಿತ್ತನೆಗೆ ಜುಲೈ ತಿಂಗಳು ಸೂಕ್ತವಾಗಿದ್ದು ಸಾಮೆ ಬೆಳೆಯನ್ನು ಪೂರ್ಣ ಬೆಳೆಯಾಗಿಯೂ ರಾಗಿಯ ಜೊತೆ ಮಿಶ್ರ ಬೆಳೆಯಾಗಿಯೂ ಬೆಳಿಬಹುದು. ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯಡಿ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿಯೂ ಬೆಳೆಗಳನ್ನು ಅಧಿಸೂಚಿಸಲಾಗಿದ್ದು ಈ ಯೋಜನೆಯಡಿ